ಪ್ರಸಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಮೈಸೂರು FM 100.6, ಸಮಯ 6:50. ಕೃಷಿ ರಂಗ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ? ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233. ಒಳ ಮೀಸಲಾತಿಗೆ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೀತೈತಣ್ಣ. ನಿಮ್ಮ ಮೂಲ ಜಾತಿ ಯಾವುದಂತ ಮಾಹಿತಿ ನೀಡಿರಣ್ಣ. May 5-25 ಮನೆ ಮನೆಗೆ ಸಮೀಕ್ಷೆ, ಮೂಲ ಜಾತಿಯ ಹೇಳಿ, ನಿಖರ ಮಾಹಿತಿ ನೀಡಿ. ಸಮೀಕ್ಷೆಯನ್ನು May 25 ವಿಸ್ತರಿಸಲಾಗಿದೆ. ತಮ್ಮ ಜಾತಿಯ ಕುರಿತು ನಿಖರವಾದ ಮಾಹಿತಿ ನೀಡಿ ಸಮೀಕ್ಷೆಗೆ ಸಹಕರಿಸಿ. LIC ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. LIC ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲುತ್ತೆ ಆದ್ರೆ ಬೆನಿಫಿಟ್ ಗಳಲ್ಲ. LIC ಪ್ರತಿ ಕ್ಷಣವೂ ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ರೈತ ಬಾಂಧವರೇ, ಇಂದಿನ ಕೃಷಿ ರಂಗದಲ್ಲಿ ಮುಂಗಾರಿಗೆ ಕೃಷಿ ಇಲಾಖೆ ಯೋಜನೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೈಸೂರು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ KH ರವಿ. ಕರೆ ಮಾಡಲು ನಮ್ಮ ಸಂಪರ್ಕ ಸಂಖ್ಯೆಗಳು 251-2582 ಹಾಗೂ 251-5089. ಮೈಸೂರಿನ STD ಕೋಡ್ 0821. ಕೇಳುಗರೆಲ್ಲರಿಗೂ ನಮಸ್ಕಾರ. ರವಿಯವರೇ, ತಮಗೂ ನಮಸ್ಕಾರ. ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೂ ಕೂಡ ನಮಸ್ಕಾರ. ಕೇಳುಗರೆ, ಈಗ ನೇರವಾಗಿ ನಮಗೆ ನೀವು ಕರೆ ಮಾಡಬಹುದು. ಮುಂಗಾರಿಗೆ ಕೃಷಿ ಇಲಾಖೆಯ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಬಹುದು. ಮೈಸೂರು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ರವಿಯವರಿಂದ ಸೂಕ್ತವಾದ ಉತ್ತರವನ್ನು ಪಡೆದುಕೋಬಹುದು. ಈಗಾಗಲೇ ನಿಮಗೆ ತಿಳಿಸಿದ್ದೀವಿ ದೂರವಾಣಿ ಸಂಖ್ಯೆಗಳನ್ನು. ಮೊದಲ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್. ಹಾಂ ಹೇಳಿ ಸರ್, ಯಾರು ಎಲ್ಲಿಂದ? ತೀನಶಿಬಿಳ ತಾಲೂಕು ಸ್ವಸ್ಥ ಗ್ರಾಮದಿಂದ ಮಹದೇವ್ ಶೆಟ್ರ ಮಾಡುವ ನಮಸ್ಕಾರಗಳು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಗುರುಗಳ. ಹೇಳಿ ಮಹದೇವ್ ಶೆಟ್ರ. ಸರ್, ನಂದು ಎರಡು ಪ್ರಶ್ನೆ ಇದೆ. ಸರ್, ಕೊಳವೆ ಬಾವಿಗೆ ಸೋಲಾರ್ ಅಳವಡಿಸುವ ಸ್ಕೀಮು ನಮ್ಮ ಕೃಷಿ ಇಲಾಖೆ ಇದೆ ಅಂತ ಒಂದು ಪ್ರಶ್ನೆ. ಭತ್ತ ರಾಗಿ ದ್ವಿದಳ ಧಾನ್ಯಗಳ ಕಟಾವು ಮಾಡಿದ ಮೇಲೆ ಎಷ್ಟು ದಿವಸದ ಮೇಲೆ ಬಿತ್ತನೆಗೆ ಉಪಯೋಗಿಸಬಹುದು ಅಂತ ಎರಡನೇ ಪ್ರಶ್ನೆ. ಹಾಗೂ ಕೆಲವು ಉದ್ದು ಬಿಚ್ಚಿದಾಗ ಲೈನ್ ಕಟ್ ಆಗ್ತಿದೆಯಲ್ಲ ನಿಮ್ದು? ಇದೆ ಸರ್. ಕೇಳಿ ಕೇಳಿ ಮತ್ತೊಂದ್ಸರಿ ಕೇಳಿ ಸರ್. ಕೊಳವೆ ಬಾವಿಗಳ ಗೊತ್ತಾಯ್ತು ಅಳವಡಿಸುವ ಸ್ಕೀಮು ನಮ್ಮ ಇಲಾಖೆಯಲ್ಲಿ ಉಂಟೆ ಅಗ್ರಿಕಲ್ಚರ್ ಅಂತ ಒಂದ್ ಮೊದಲನೇ ಪ್ರಶ್ನೆ. ಮೊದಲೆರಡು ಗೊತ್ತಾಯ್ತು, ಕೊನೆಯದೊಂದು ಆ್ಯಡ್ ಮಾಡಿದ್ರಲ್ಲ ಅದನ್ನ ಕೇಳಿ ಸಾಕು. ಕೊನೆಯಲ್ಲಿ ಮಾಡಿದ್ರು ಸರ್, ಹೋದ ವರ್ಷ ನಾವು ಉದ್ದು ಬಿತ್ತಿದ್ದೆ. ಉದ್ದು ಬಿತ್ತಾಗ ಒಂದೊಂದ್ ಸಸಿ ಒಂದೊಂದ್ ಗಿಡ ಹೂವೇ ಕಟ್ಟಿಲ್ವಲ್ಲ, ಏನ್ ಕಾರಣ ಅಂತ. ನಮಸ್ಕಾರ ಮಾದೇವ್ ಶೆಟ್ಟಿ ಅವ್ರಿಗೆ. ಈಗ ನೀವು ನಮಸ್ಕಾರ. ಈಗ ಮೊದಲನೇ ಪ್ರಶ್ನೆ ನೀವು ಏನು ಕೇಳಿದ್ರಿ ಅಂದರೆ ಸೋಲಾರ್ಗೆ ಕೃಷಿ ಇಲಾಖೆಯಲ್ಲಿ ಇದೆಯಾ ಅಂತ. ಕೃಷಿ ಇಲಾಖೆಯಲ್ಲಿ ಸೋಲಾರ್ಗೆ ಯಾವುದೇ ಸಹಾಯಧನ ನಾವು ಕೊಡೋದಿಲ್ಲ. ಮತ್ತು ಎರಡನೇ ಪ್ರಶ್ನೆ ಹೇಳಿದ್ರಿ, ಬಿತ್ತನೆ ಬೀಜವನ್ನು ಎಷ್ಟು ದಿನಗಳ ನಂತರ ಉಪಯೋಗಿಸ್ಬೋದು ಅಂತ. ಈಗ ಭತ್ತ ರಾಗಿ ಎಲ್ಲ ಈ ಸೀಸನ್ ಈ ಒಂದು ಹಂಗಾಮಿನದನ್ನು ಏನಲ್ಲಿ ಭತ್ತದಲ್ಲಿ ಏನಪ್ಪ ಅಂದರೆ ತೇವಾಂಶವನ್ನು ಒಂದು ಎಷ್ಟು 9-11% ಒಳಗಡೆ ಮೇಂಟೈನ್ ಮಾಡಿದ್ರೆ ನೀವು ಅದನ್ನು ಮುಂದಿನ ಬೆಳೆಗೆ ಉಪಯೋಗಿಸ್ಬೋದು. ಆಯಿತಾ? ಅಷ್ಟು ಅದನ್ನು ನೀವು ನೆರಳಿನಲ್ಲಿ ಒಣಗಿಸ್ಬೇಕು, ಅತಿಯಾದ ಬಿಸಿಲಿನಲ್ಲಿ ಒಣಗಿಸ್ಬಾರ್ದು. ಅದನ್ನು ಇದು ಮಾಡ್ಕೊಂಡ್ರೆ ಅದನ್ನು ಮುಂದಿನ ಸೀಸನ್ನಲ್ಲಿ ಬಳಸಲಿಕ್ಕೆ ಏನು ಸಮಸ್ಯೆ ಇಲ್ಲ, ರಾಗಿ ಆಗಲಿ ಭತ್ತ ಆಗಲಿ. ಮತ್ತು ಮೂರನೇ ಪ್ರಶ್ನೆ ನೀವು ಕೇಳಿದಂಥದ್ದು ಉದ್ದು ಉದ್ದುದು ಅದು ನೋಡಿ ಏನಾಗ್ತದೆ ಅಂದರೆ ಒಂದು ಬಂದು ಇನ್ನೊಂದು ಬಂದಿಲ್ಲ ಅಂದರೆ ಅಲ್ಲಿ ವಾತಾವರಣದಲ್ಲಿ ಏನೋ ವ್ಯತ್ಯಾಸ ಆಗಿರ್ಬೋದು ಅಥವಾ ಅದು ನೋಡಬೇಕಾಗತ್ತೆ. ನೋಡದೇ ನಾವು ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಆ ರೀತಿ ಈಗ ಏನಾಗ್ತದೆ ಅಂದರೆ ಒಂದೊಂದು ಈ ಬೆಳವಣಿಗೆ ಜಾಸ್ತಿ ಆದಾಗಲೂ ಕೆಲವು ಟೈಮು ಕಾಯಿ ಕಚ್ಚೋದಿಲ್ಲ ಅಂಥದ್ದು ಆಗ್ತದೆ. ಬಟ್ ಅದು ಏನಾಗಿದೆ ಅಂತ ಅದು ಫೀಲ್ಡಲ್ಲಿ ನೀವು ಹತ್ರದ ರೈತ ಸಂಪರ್ಕ ಕೇಂದ್ರದವ್ರಿಗೆ ಭೇಟಿ ಮಾಡಿ ಅಂಥ ಸಂದರ್ಭದಲ್ಲಿ ಅವ್ರನ್ನ ಕರ್ಕೊಂಡೋಗಿ ಫೀಲ್ಡ್ಗೆ ತೋರಿಸ್ದಂಥ ಸಂದರ್ಭದಲ್ಲಿ ಅವರು ಏನಾದರೂ ಒಂದು ಏನಾಗಿದೆ ವಾಸ್ತವವಾಗಿ ಅನ್ನೋದನ್ನು ಕಂಡುಹಿಡಿಬೋದಾಗಿದೆ. ಸರ್ ಗುರುಗಳ ಗಿಡ ಮಾತ್ರ ಚೆನ್ನಾಗಿ ಬಂದಿತ್ತು, ಗಂಟು ಚೆನ್ನಾಗಿ ಬರ್ತಿತ್ತು. ಗಿಡ ಕಿತ್ ನೋಡಿದ್ರೆ ಬೇರೆ ಎಲ್ಲ ಗಂಟು ಎಲ್ಲ ಇತ್ತು, ಪಕ್ಕದ ಗಿಡ ಎಲ್ಲ ಒಳ್ಳೆ ತೆಳು ಎಲ್ಲ ಹೂ ಬಿಟ್ಟು ಕಾಯಿ ಬಿಟ್ಟದೆ. ಈ ಗಿಡ ಯಾಕೆ ಹೂ ಬಿಡಲಿಲ್ಲ ಅಂತ ನಮ್ಮ ಪ್ರಶ್ನೆ. ಗಿಡ ಹೂ ಬಿಟ್ಟಿಲ್ಲ ಅಂತ ಒಂದೊಂದು ಗಿಡ ಅದು ನೋಡೇ ಹೇಳಬೇಕು. ವಿಜ್ಞಾನ ಈಗ ಏನು ಮಾಡ್ತೀವಿ, ನಮಗೂ ಗೊತ್ತಾಗದೇ ಇರುವಂಥ ಪರಿಸ್ಥಿತಿಗಳಲ್ಲಿ ನಾವು ಕೃಷಿ ವಿಶ್ವವಿದ್ಯಾನಿಲಯದಿಂದ ವಿಜ್ಞಾನಿಗಳನ್ನು ಕರೆಸ್ತೀವಿ ಅಂಥ ಸಂದರ್ಭಗಳಲ್ಲಿ. ಈಗ ನಮಗೆ ಅದನ್ನು ಪರಿಹರಿಸ್ಲಿಕ್ಕೆ ಆಗಲಿಲ್ಲ ಅಂದಂಥ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು ಅಂದರೆ ಅದು ಬೆಳೆ ಇದ್ದಂಥ ಸಂದರ್ಭದಲ್ಲೇ ನಮ್ಮ ಗಮನಕ್ಕೆ ತರಬೇಕು. ಸರಿ ಸರ್, ಮುಂದಿನ ಸಲ ಆ ರೀತಿ ಮಾಡಿ. ಓಕೆ, ಒಳ್ಳೆಯದು ಮಹದೇವ್ ಶೆಟ್ರೆ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್. ಯಾರು ಎಲ್ಲಿಂದ? ಸರ್ ನಾವು ಪಂಡಪುರ ಕೆನ್ನಾಳ ಗ್ರಾಮ, ಪಂಡಪುರ ತಾಲೂಕು. ಹೆಸರು? ಶಿವರಾಮ್ ಅಂತ. ಹೇಳಿ ಶಿವರಾಮ್. ಸರ್ ನಮ್ದು ಒಂದು 10 ಕ್ವಿಂಟಲ್ ಅಡಿಕೆ ಇದೆ, ಒಂದು 3 ವರ್ಷದ ಗಿಡ. ಅದು ಈಗ ಮುಂಗಾರಿಗೆ ಯಾವ್ದಾದ್ರ ಇತರ ಧಾನ್ಯಗಳು ಬೆಳ್ಕೊಳಕ್ಕೆ ಸೂಕ್ತವಾದ ತಳಿ ಹೋಗ್ಬೇಕಾಯ್ತು. ಸ್ವಲ್ಪ ತೇವಾಂಶ ಜಾಸ್ತಿ ಅದು ಭೂಮಿ, ಒಂದು 60% ಯಾವಾಗಲೂ ತೇವಾಂಶ ಇರ್ತದೆ. ನೋಡಿ, ಇವೆಲ್ಲ ದ್ವಿದಳ ಧಾನ್ಯಗಳನ್ನ ಬೆಳಿತಕ್ಕಂಥದ್ದೇ ಕಡಿಮೆ ತೇವಾಂಶದಲ್ಲಿ. ಆಯಿತಾ, ಹೆಚ್ಚಿನ ತೇವಾಂಶ ಇದ್ದರೆ ಏನಾಗ್ತದೆ ಅಂದರೆ ಒಂದು ಸರಿಯಾದ ಬೆಳವಣಿಗೆ ಆಗಲ್ಲ, ಅಥವಾ ಬೆಳವಣಿಗೆ ಆದರೂ ಕೂಡ ಕೇವಲ ವೆಜಿಟೇಟಿವ್ ಗ್ರೋತ್ ಅಂತೀವಿ, ಅಂದರೆ ಬರೀ ಬೆಳವಣಿಗೆ ಆಗ್ತಕ್ಕಂಥದ್ದು. ಬರೀ ಅವರು ಈಗ ಹಿಂದಿನ ನಮ್ಮ ಮಾಧವ್ ಶೆಟ್ಟರ್ ಹೇಳ್ತಿದ್ರೆ ಹಂಗೆ ಬರೀ ಬೆಳವಣಿಗೆ ಆಗ್ತದೆ, ಕಾಯಿ ಕಚ್ಚೋದಿಲ್ಲ ಅಂಥ ಪರಿಸ್ಥಿತಿ ಬರ್ತದೆ. ಇದಕ್ಕೇನು ಅಂದರೂ ತೇವಾಂಶ ಬಹಳ ಮುಖ್ಯ. ಅದಕ್ಕೆ ಮತ್ತೆ ಬೇರೆ ಯಾವ್ದಾರ ಸೂಕ್ತವಾದ ತಳಿ ಇನ್ನೇನು ಬೆಳೆಯುವ ಸರ್ ಅಲ್ಲಿ ಅಡಿಕೆ ಮಧ್ಯದಲ್ಲಿ? ನೀವು ಬೀನ್ಸ್ ಬೆಳಿಬೋದು, ಬೀನ್ಸ್ ಹಾಕ್ಬೋದು, ಅಲ್ಸಂದೆ ಹಾಕ್ಬೋದು. ಆಗ್ಲಿ ಶಿವರಾಮ್, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಸರ್ ನಾನು ಸುಬ್ಬಣ್ಣ ಅಂತ, ಸೂರಾಳಿಯಿಂದ ನಂಜನಗೂಡು ತಾಲೂಕು. ಸರ್ ಹೇಳಿ ಸುಬ್ಬಣ್ಣ ಅವರೇ. ಅಧಿಕಾರಿಗಳಿಗೆ ನಮಸ್ಕಾರ, ಕೆ ಎಸ್ ಮೂರ್ತಿ ಅವ್ರಿಗೆ ನಮಸ್ಕಾರ. ನಮಸ್ಕಾರ, ನಮಸ್ಕಾರ, ಹೇಳಿ ಸುಬ್ಬಣ್ಣ ಅವರೇ. ಅದ್ಭುತವಾದ ಹತ್ತಿ ಬೀಜ ಕೊಟ್ಟಿದ್ದಾರೆ ಸಹಿ ಸರಿ. 100 to 95% ಪೈರು ಬಂದಿದೆ. ಇನ್ನೊಂದು ವಿಷಯ, ಈ ನೆಲಗಡಲೆ ಅದನ್ನೇ ಹತ್ತಿ ಬೀಜ ತರ ಕೊಡ್ಬೋದಲ್ಲ ಸರ್? ನೆಲಗಡಲೆನಾ? ಬರ್ತದೆ, ಅದು ಬರ್ತದೆ. ಬಟ್ ಈಗ ಏನು ಹತ್ತಿದು ಈ ಸಲ ಅಂದ್ರಲ್ಲ, ಈ ಸಲ ಎಲ್ಲ ಪ್ರತಿ ಸಲನೂ ಅಂಥದ್ದೇ ಕೊಡೋದು. ಏನಾಗ್ತದೆ ಅಂದರೆ ನೋಡಿ ಸುಬ್ಬಣ್ಣವರೇ, ಪ್ರತಿ ಸಲ ನಾವು ಬಿತ್ತನೆ ಮಾಡೋದು ಸಾಮಾನ್ಯವಾಗಿ ಮಳೆಯಾಶ್ರಿತ ಪ್ರದೇಶದಲ್ಲಿ ಬಿತ್ತನೆ ಮಾಡ್ತೀವಿ. ಏನಾಗ್ತದೆ, ಒಮ್ಮೆ ನಾವು ತೇವಾಂಶ ಇದ್ದಾಗ ಒಂದ್ಸಲ ಬಿತ್ತನೆ ಮಾಡ್ತೀವಿ, ಆಯಿತಾ, ಕೆಲವು ಟೈಮು ಮಳೆ ಹೋಗೇ ಬಿಡ್ತದೆ. ಅಥವಾ ಒಂದು ಈಗ ನೋಡಿ, ಈ ವರ್ಷನೇ ತಗೊಳ್ಳಿ, ನಿಮಗೆ ಕಳೆದ ವರ್ಷ ಇದೇ ಏಪ್ರಿಲ್ನಲ್ಲಿ ನಮಗೆ ಮಳೆ ಆಗೇ ಇಲ್ಲ, 87% ಕೊರತೆ 24ನೇ ಇಸ್ವಿಲಿ. ಅದೇ 25ನೇ ಇಸ್ವಿಲಿ ಹೆಚ್ಚು ಮಳೆ ಆಯಿತು, ಆಯಿತಾ, ನಾರ್ಮಲ್ ಮಳೆ ಆಯಿತು. 70 ಮಿಲಿಮೀಟ್ರಿಗೆ 70 ಮಿಲಿಮೀಟ್ರಿಗೆ 70 ಮಿಲಿಮೀಟ್ರ್ ಮಳೆ ಆಯಿತು, 66ಕ್ಕೆ 70 ಮಿಲಿಮೀಟ್ರು, ಅಂದರೆ 7% ಹೆಚ್ಚಾಯಿತು ಮಳೆ, ಆಯಿತಾ. ಅದೇ ನೋಡಿ, ಮೇ ಮಂತಲ್ಲಿ 2 ದಿವಸ ಮಳೆ ಹೋಯಿತು, ಮೇ 1, 2, ಆಮೇಲೆ 10 ದಿವಸ ಮಳೆ ತೆಗೆದುಬಿಡ್ತು. ನೀವೇನಾದರೂ 1ನೇ ತಾರೀಕೋ 7ನೇ ತಾರೀಕೋ ಮೇ ಮಂತಲ್ಲಿ ಬಿತ್ತನೆ ಮಾಡಿದಾಗ ಅದು ಒಂಚೂರು ಮೊಳಕೆ ಹೊಡೆದಿದ್ದು 10 ದಿವಸ ಮಳೆ ಬರೆದು ಹೋದರೆ ಏನಾಗ್ತದೆ ಹೇಳಿ? ಬರೋದೇ ಇಲ್ಲ. ಆವಾಗ ಬೀಜದ್ದೆಲ್ಲ ಫಾಲ್ಟ್, ಅದು ತಪ್ಪು ಬೀಜದ್ದಾಗಲ್ಲ, ನಮ್ಮ ವಾತಾವರಣದ್ದು ತೇವಾಂಶದ ಕೊರತೆ ಅವೆಲ್ಲ ನಿಮ್ಮದು ಎಲ್ಲ, ನಿಮ್ಮದು ಅಲ್ಲ, ಪ್ರಕೃತಿ. ನೀವು ತಾನೇ ಏನು ಮಾಡ್ತೀರಾ, ನೀವು ಮಳೆ ಬರುತ್ತೆ ಅಂತ ಆಶಿಸಿ ಬಿತ್ತನೆ ಮಾಡಿರ್ತೀರ. ಹಂಗೆ ಇವೆಲ್ಲ ಪಾತ್ರ ವಹಿಸ್ತವೆ. ಸರ್ ನೆಲಗಡಲೆ ಬೀಜ, ನೆಲಗಡಲೆ ಬೀಜ ಬರ್ತದೆ ಇನ್ನು ಈಗ ಇನ್ನು ಸ್ವಲ್ಪ ಲೇಟಾಗಿ ಬರ್ತದೆ. ಅದ್ಭುತವಾಗಿ ಬಂದ ಸರ್ ಹತ್ತಿ ಪೈರ್ ಮಾತ್ರ, ಹಂಗೆ ಬೆಳೆನೂ ಬಂದ್ಬಿಟ್ರೆ ಸರ್ ಇಳುವರಿ ಅದನ್ನ ಕಂಟಿನ್ಯೂ ಮಾಡ್ಕೊಬಿಡ್ಬೋದು. ಒಳ್ಳೇದು ಸುಬ್ಬಣ್ಣ ಅವರೇ, ಚೆನ್ನಾಗಿ ಬರಲಿ ಬೆಳೆ. ಅದು ನಮಸ್ಕಾರ, ನಮ್ಮ ಆಶಯ. ವಂದನೆಗಳು ಸರ್. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್, ಹೇಳಿ, ಯಾರು ಎಲ್ಲಿಂದ? ಸರ್ ನಮಸ್ಕಾರ ಸರ್, ಕೇರ್ ಕೋಯಿ ಹಬ್ಬಾಳ ಸರ್. ಹೆಸರು? ಎಸ್ ವೆಂಕಟರಮಣ ಅಂತ ಅಂದ್ಬಿಟ್ಟು ಹೇಳಿ ವೆಂಕಟರಮಣ ಸರ್. ಇದು ಬಿತ್ತಿ ಸರ್ ದಯಂತಿ ಕಾಳು ಸಣ್ಮುಕಾಳು ಸರ್ ಸರಿಯಾಗಿ ಸಾಲಿಲ್ಲ ಸರ್ ಇಲ್ಲಿ ನಮ್ಗೆ ಕೃಷಿ ಇಲಾಖೆ ಹೆಬ್ಬಾಳಲ್ಲಿ. ಹೆಬ್ಬಾಳು ಒಂದೇ ಅಲ್ಲ ವೆಂಕಟರಮಣ ಅವರೇ, ಸ್ವಲ್ಪ ಈಗ ನಾವು ಬಂದಿರತಕ್ಕಂಥದ್ದು ಕಡಿಮೆ ಬಂದಿತ್ತು. ಅಂದರೆ ಏನು ಬಂದಿದೆಯೋ ಅದನ್ನು ವಿತರಣೆ ಮಾಡಿದ್ದೀವಿ ಎಲ್ಲ. ಈಗ ಜಿಲ್ಲೆಯಲ್ಲಿ 33 ರೈತ ಸಂಪರ್ಕ ಕೇಂದ್ರಗಳಿದ್ದಾವೆ, ಅದರಲ್ಲೂ ನಿಮ್ಮ ತಾಲೂಕಿಗೆ ಜಾಸ್ತಿ ಕೊಟ್ಟಿರ್ತೀವಿ. ಯಾಕೆಂದರೆ ನಿಮ್ಮಲ್ಲಿ ಭತ್ತ ಬೆಳೆಯೋದ್ರಿಂದ ಅದಕ್ಕೆ ಪೂರ್ವವಾಗಿ ಬಿತ್ತನೆ ಮಾಡಲಿ ಅಂತ. ನಾವೀಗ ಮತ್ತೆ ಕೇಳ್ಕೊಂಡಿದ್ದೀವಿ, ನೋಡೋಣ ಬರ್ಬೋದು, ಕೇಳ್ಕೊಂಡಿದ್ದೀವಿ ನಾವು, ಇನ್ನೂ ಕೊಡಿ ಹೆಚ್ಚಿನ ಬೇಡಿಕೆ ಇದೆ ಅಂತ. ಸರಿ, ಒಂದೇ ಸರ್ ತೀರೋಗ್ಬಿಡ್ತು ಸರ್. ಆಯ್ತು, ನಮಸ್ತೆ. ನಮಸ್ತೆ ನಮಸ್ತೆ. ಒಳ್ಳೇದು ವೆಂಕಟರಮಣ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಹೇಳಿ ಸರ್. ನಮಸ್ಕಾರ ಸರ್, ಕೃಷ್ಣಮೂರ್ತಿ ಅವ್ರಿಗೆ. ನೀವ್ಯಾರು, ಎಲ್ಲಿಂದ ಮಾತಾಡ್ತೀರಿ? ನಾವು ಗುಂಡ್ಲಕಟ್ಟೆ ತಾಲೂಕು ನೆನೆಕಟ್ಟೆಯಿಂದ ನಾಕ್ಷತಿ ಅಂತ ಸರ್. ಹೇಳಿ ನಾಕ್ಷತ್ರ ಸರ್. ಅದು ನಾವು ನಾಟಿ ಬೀನ್ಸ್ ಹಾಕಿದ್ದೀವಿ. ಏನ್ ಹಾಕಿದ್ದೀರಿ? ನಾಟಿ ಬೀನ್ಸ್? ನಾಟಿ ಬೀನ್ಸ್ ಹಾಕಿದ್ದೀವಿ. ಸುಳಿ ಎಲ್ಲ ಒಣಗಿತ್ ಬರ್ತಾ ಇದೆ. ಸುಳಿ ಒಣಗದ್ದು ಪುನಃ ಮಾರನ ನೋಡಿದ್ರೆ ಘಟನೆ ಕ್ಲೋಸ್ ಆಗುತ್ತೆ. ಏನ ಕಾರಣ ಅಂತ ಗೊತ್ತಾಯ್ತಿಲ್ಲ ಸರ್. ಅದು ನೀವು ಒಂದು ಕೆಲಸ ಮಾಡಿ, ನೀವು ಗುಂಡ್ಲುಪೇಟೆಯಲ್ಲಿ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿರ್ತಾರೆ, ಅವ್ರಿಗೆ ಒಂದು ಗಿಡನ ಕಿತ್ಕೊಂಡೋಗಿ, ಒಂದೋ ಎರಡೋ ಅಂತ ಗಿಡಗಳನ್ನ ಕಿತ್ಕೊಂಡು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕೊಂಡು ಒಣಗದಂಗೆ ಅದನ್ನು ತಗೊಂಡೋಗಿ ತೋರಿಸಿದ್ರೆ ಅವರು ಅದಕ್ಕೆ ಅಲ್ಲಿ ಅದನ್ನು ಕಣ್ಣಾರೆ ನೋಡೇ ಹೇಳಬೇಕಾಗುತ್ತೆ. ಅದನ್ನು ನೋಡಿ ಅವರು ನಿಮಗೆ ಪರಿಹಾರವನ್ನು ಸೂಚಿಸ್ತಾರೆ. ಮಾಡಿ ನಾಕ್ಷತ್ರ. ಇನ್ನೊಂದು ಪ್ರಾಬ್ಲಮ್ ಇದೆ ಸರ್. ಅದು ಕೋಸ್ ಇದೆ. ಆ ಕೋಸ್ ಔಷಧಿ ಹೊಡೆತೇ ಇದ್ರೆ ಎಷ್ಟೇ ಹೊಡೆತೇ ಇದ್ರು ಹುಳುನೇ ಕಂಟ್ರೋಲ್ ಆಯ್ತಲ್ಲ ಸರ್. ಅಲ್ಲಿ ಕೋಸಲ್ಲಿ ಬೇರೆ ಬೇರೆ ಕೀಟಗಳು ಅವಳಿ ಇರ್ತದೆ. ಅದೇನಾಗ್ತದೆ ಅಂದರೆ ನೋಡಿ, ಅದಕ್ಕೆ ಹೇಳೋದು ನಾವು ಹೆಚ್ಚು ಯಥೇಚ್ಛವಾಗಿ ಈ ಕೀಟನಾಶಕಗಳನ್ನು ಬಳಕೆ ಮಾಡಿದಂಥ ಸಂದರ್ಭದಲ್ಲಿ ಅವು ನಾವು ಹೊಡೆದಂಥ ಕೀಟನಾಶಕಕ್ಕೆ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಳ್ತವೆ ಕೆಲವು ಸಂದರ್ಭಗಳಲ್ಲಿ. ಆಮೇಲೆ ಕೆಲವು ಸಂದರ್ಭಗಳಲ್ಲಿ ನೀವು ಹೊಡೆಯೋ ಔಷಧಿನೇ ಅವು ಆಹಾರವಾಗಿ ಮಾಡಿಕೊಂಡು ಅವು ಇನ್ನೂ ಅದರ ಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತದೆ. ಅದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಪೆಸ್ಟ್ ರಿಸರ್ಜೆನ್ಸ್ ಅಂತೀವಿ. ಅಂದರೆ ಈ ಆ ಕೀಟಗಳು ನಾವು ಹೊಡೆಯೋ ಔಷಧಿನೇ ಆಹಾರವಾಗಿ ಉಪಯೋಗಿಸ್ಕೊಂಡು ಅವು ಸಂತತಿಯನ್ನು ಹೆಚ್ಚು ಹೆಚ್ಚು ಮಾಡ್ಕೊಬಿಡ್ತವೆ. ಆಯಿತಾ, ಆ ರೀತಿಯಲ್ಲಿ ಆಗ್ತದೆ. ಅದಕ್ಕೆ ನಾವು ಯಾವಾಗಲೇ ಆಗಲಿ ಕೀಟನಾಶಕಗಳನ್ನು ಬಳಕೆ ಮಾಡುವಾಗ ವಿವೇಚನಾಯುತವಾಗಿ ಮಾಡಬೇಕಾಗ್ತದೆ. ಅತಿ ಹೆಚ್ಚು ಹೊಡಿಬಾರ್ದು, ಯಾವಾಗಲೂ ಹೊಡಿತಾನೇ ಇರಬಾರ್ದು. ಅದಕ್ಕೆ ಚೆಂಡು ಹಾಕೋದಿದೆ, ಬೇರೆ ಬೇರೆ ಇವಿದಾವೆ ಏನು, ಅವೆಲ್ಲ ಆ ಕ್ರಮಗಳನ್ನು ಕೈಗೊಳ್ಬೇಕು. ಹೆಚ್ಚಿನ ಪ್ರಮಾಣದಲ್ಲಿ ಅಂಥವಕ್ಕೆ ಹೋಗ್ಬೇಕು ನಾವು. ಸರಿ ಸರಿ, ಆಯ್ತು. ನೋಡಿ, ಹಾರ್ಟಿಕಲ್ಚರ್ ಅಧಿಕಾರಿ ಯಾರ ಹತ್ರದಲ್ಲಿ ಇರೋರು ನಿಮ್ಮ ಗುಂಡ್ಲುಪೇಟೆಯವ್ರಿಗೆ ಕರ್ಕೊಬಂದು ತೋರಿಸಿ ಸ್ವಲ್ಪ, ಏನು ಯಾವ ಕೀಟ ಅಂತ ನೋಡಿ ಅದಕ್ಕೆ ಇನ್ನೂ ಉನ್ನತವಾದ ಔಷಧಿನ ಕೊಡ್ತಾರೆ. ಒಳ್ಳೇದು ನಾಕ್ಷತ್ರ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್. ಯಾರು, ಎಲ್ಲಿಂದ ಮಾತಾಡ್ತೀರಿ? ನಾವು ಚಾಮರಾಜನಗರದಿಂದ ಜಯಣ್ಣ ಅಂತ ರೈತರು. ಹೇಳಿ ಜಯಣ್ಣ. ನಮಸ್ತೆ ಜಯಣ್ಣ ಅವರೇ, ಹೇಳಿ. ನಮಸ್ಕಾರ ಸರ್. ಈಗ ಸರ್ ರೈತ ಸಂಪರ್ಕ ಕೇಂದ್ರದಲ್ಲಿ ಔಷಧಿಗಳು ಕೊಡ್ತವೆ, ಅದನ್ನ ಸರಿಯಾಗಿ ಅಲ್ಲಿ ಕೊರ್ತಕ್ಕಂಥವ್ರು ಯಾತಕ್ಕೆ ಅಂತ ಅವ್ರಿಗೆ ಗೊತ್ತಿರಲ್ಲ ಸರ್. ಏನು ಸರಿಯಾಗಿ ಜಯಣ್ಣೆ ಮಾಡಲ್ಲ, ಸುಮ್ಮನೆ ಔಷಧಿ ಬಂದು ಗುಣ ಹಾಕೊಂಡಿರ್ತಾರೆ. ರೈತರುಗಳಿಗೆ ಗೊತ್ತಾಗಲ್ಲ ಯಾವ್ದು ಕೊಡಬೇಕು ಏನಂತ ಅವರು ಹೇಳಲ್ಲ. ಅಲ್ಲ, ಅಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಸಿಬ್ಬಂದಿ ಕೊರತೆ ಇರ್ಬೋದು ಮೋಸ್ಟ್ಲಿ. ಯಾಕೆಂದರೆ ಎಲ್ಲ ಕಡೆಯೂ ನಮ್ಮ ದಕ್ಷಿಣ ಭಾಗದಲ್ಲಿ, ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಹೆಚ್ಚಿನ ಪ್ರದೇಶದಲ್ಲಿ ತಾಂತ್ರಿಕ ಸಿಬ್ಬಂದಿಗಳ ಕೊರತೆ ಯಥೇಚ್ಛವಾಗಿದೆ. ಹಾಗಾಗಿ ಈ ಸಮಸ್ಯೆ ಆಗಿರ್ಬೋದು ನಿಮಗೆ. ಇನ್ನೂ ಹೆಚ್ಚಿನ ಇವರು ತಾಲೂಕು ಮಟ್ಟದ ಅಧಿಕಾರಿ ಅಂತೂ ಇದ್ದೇ ಇರ್ತಾರೆ, ಅವ್ರನ್ನಾದ್ರೂ ಭೇಟಿ ಮಾಡಿ. ಅದೇ ತರ ಆ ತರ ಆಗುತ್ತೆ ಸರ್. ಔಷಧಿ ಯಾವ್ದವ್ರೆ ಗೊತ್ತಿರಲ್ಲ, ನಾವು ಹೋಗಿ ಕೇಳ್ಬೇಕು. ಅವರು ಒಂದು ಓಡಾರು ಹಾಕಲ್ಲ, ಇಂತಿಂತಿಯರ್ ಕಾರು ಅಂತ ನಾವು ನೋಡ್ಕೊಂಡು ತಗೋಬಹುದು. ಆಯ್ತು, ಆಗ್ಲಿ ಜಯಣ್ಣವ್ರೆ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಬುದ್ಧಿ, ಲಕ್ಷ್ಮೀ ಚಂದ್ರಾಜು. ಹೇಳಿ ಚಂದ್ರಾಜು. ಬುದ್ಧಿ, ಈಗ 2 ಎಕರೆ ಭತ್ತ ಇನ್ನ 15 ದಿವಸದಲ್ಲಿ ಕಟಾವ್ ಆಯ್ತದ ಬುದ್ಧಿ. ಚಂದೆ ತಪ್ಪುರ್ ಅಪ್ಸೆಂಡ್ ಹಾಕಂತ ಮನೆ ಹತ್ರೊಳಗೆ ತಣ್ಣೆ ಕಾಳು ಹಾಕ ಆಗದ ಬುದ್ಧಿ. ಆಗತ್ತೆ ಆಗತ್ತೆ. ನೀವು ಇದನ್ನ ಒತ್ತಾಗಿ ಹಾಕ್ಬೇಕು, ಅಂದ್ರೆ ಸ್ವಲ್ಪ ಒತ್ತಾಗಿ ಹಾಕಿದ್ರೆ ಅಥವಾ ತೆಳ್ಳಗೆ ಹಾಕಿದ್ರು ಸೊಪ್ಪು ಜಾಸ್ತಿ ಬೆಳ್ಕೊಳ್ತದೆ. ನಿಮಗೆ ಸೊಪ್ಪು ಜಾಸ್ತಿ ಬಂದಷ್ಟು ಒಳ್ಳೇದು. ಸರಿ ಬಿಡಿ. ಅದೇ ಹಸಿರು ಎಲೆ ಸೊಪ್ಪು ನಾವು ವರ್ಷ ವರ್ಷಕ್ಕೂ ಮಾಡ್ತೀವಿ, ತಣ್ಣೆ ಆಗ್ತಿರ್ಲಿಲ್ಲ, ಅದನ್ನು ಮಿಕ್ಸ್ ಮಾಡಿ ಹಾಕಿ ಏನಾಗಲ್ಲ. ತಗಣಿ ಹಾಕ್ಬೋದು, ಉರುಳಿ ಹಾಕ್ಬೋದು, ಉರುಳಿನೂ ಮಿಕ್ಸ್ ಮಾಡ್ಬೋದು. ಸರಿ ಬಿಡಿ, ಸರಿ. ಒಳ್ಳೇದು ಚಂದ್ರಾಜ್, ಕರೆ ಮಾಡಿದ್ದಕ್ಕೆ ವಂದನೆಗಳು. ಸರಿ ಬರಿಯ ಮಳೆ ಪರಿಸ್ಥಿತಿ, ಮಳೆ ದೂರವಾಣಿ ಕರೆ ಇದೆ ಸರ್, ಮಾತನಾಡೋಣ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ತೆ. ನಮಸ್ತೆ, ಹೇಳಿ ಹೆಸರು? ಸೋಮಶೇಖರ್ ಅಂತ ಸರ್. ಹೇಳಿ ಸೋಮಶೇಖರ್. ಹಲೋ, ಹೇಳಿ ಸೋಮಶೇಖರ್ ಅವ್ರೆ. ಸರ್, ನಮ್ಮ ಮಂಡ್ಯದಿಂದ ಸತ್ಪಾವಳಿ ಹೆಚ್ಕೊಳ್ಳಿ ಅವ್ರು. ನಾವು ಈ ಚಂಬೆ ಬಂದಿಲ್ಲ ಸರ್, ಚಂಬೆ ಕೊಡ್ತೀವಿ ಕೊಡ್ತೀವಿ ಅಂತ ಮಾಡಿ ಹೆಸರನ್ನ ಬರ್ಕೊಂಡವ್ರೆ, ಕೊಡ್ತಾನೆ ಇಲ್ಲ ಸರ್, ಇನ್ನು ಬಂದೇ ಇಲ್ಲ ಚಂಬೆ. ಅದು ನಮ್ಮ ವ್ಯಾಪ್ತಿಗೆ ಬರಲ್ಲ. ಆದರೂ ನಾನು ಹೇಳೋದು, ಈಗ ಮಾರ್ಚ್ ಮಂತಲ್ಲಿ ಏನು ತರಿಸಿದ್ರು ಮೋಸ್ಟ್ಲಿ ಅದು ಖಾಲಿ ಆಗಿರ್ತದೆ. ಈಗ ಬರ್ಕೊಂಡು ಆಗ ಎಲ್ಲ ಒಬ್ಬೊಬ್ಬರಿಗೆ 10 ಕೆಜಿ ಕೊಟ್ಟು ಸ್ವಲ್ಪ ಬಂದಿತ್ತು ಅಂತ ಹೊಟ್ಟ ಇದು ಮಾಡ್ಬಿಟ್ಟವ್ರು ಸರ್. ಮಂಡ್ಯ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರನ್ನ ಸಂಪರ್ಕ ಮಾಡಿಯಪ್ಪ. ಸರ್, ಬರ್ತದೆ ಅಂತಾರೆ ಸರ್. ಬರ್ತದೆ ಅಂತಾರೆ. ಈಗ ಒಳ್ಳೆ ಮಳೆ ಆಗದೆ ಉತ್ತಮವಾಗಿ ಚೆಲ್ಬೇಕು, ಚಂಬೆ ಇಲ್ಲ. ಅದೇ ಅಂದ್ರೆ ಇವ್ ಸಾಹೇಬ್ರು ಹೇಳ್ತಾ ಇದಾರೆ, ನಾವು ಮತ್ತೆ ಕೇಳ್ಕೊಂಡಿದೀವಿ ಬರುತ್ತೆ ಅಂತ. ಅಲ್ಲಿಯ ಜಂಟಿ ಕೃಷಿ ನಿರ್ದೇಶಕರನ್ನೇ ಸಂಪರ್ಕ ಮಾಡಿ, ಇಲ್ಲಾಂದ್ರೆ ಇನ್ನೊಂದು 15 ದಿವಸದಲ್ಲಿ ಅವರನ್ನೇ ನಾವು ಕರೆಸ್ತೀವಿ ಫೋನಿಗೆ. ಅವಾಗ ಫೋನ್ ಮಾಡಿ ಕೇಳಿಯಪ್ಪ. ಆಯ್ತು ಆಯ್ತು, ನಮಸ್ಕಾರ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ತೆ ಸರ್. ಯಾರು? ನಾನು ಚನ್ಕೇಶ್ವರ ಗೌಡ ಅಂತ, ಮಾದಾಪುರ ನಂದಿಮೂರ್ ತಾಲೂಕಿನ ಮಾತಾಡ್ತಿರೋದು. ಹೇಳಿ ಗೌಡ್ರಿ. ಇದು ಈ ಅಡಿಕೆ ಬೆಳೆಯ ಪ್ರದೇಶ ಅಂತ ಕನ್ಸಿಡರ್ ಮಾಡೋದಕ್ಕೆ ನಮ್ಮ ಮೈಸೂರು ಜಿಲ್ಲೆ ಅಥವಾ ಜಿದ್ದನ ಚಾಮರಾಜ ಜಿಲ್ಲೆಯನ್ನ ಕನ್ಸಿಡರ್ ಮಾಡಿಲ್ಲ ಅಂತ ತಿಳಿದು ಬಂತು. ಹಲೋ, ಹೇಳಿ ಹೇಳಿ. ಅಡಿಕೆ ಬೆಳೆಗೆ ಏನು ಅಮ್ಯುನಿಟೀಸ್ ಕೊಡ್ತಾರೆ ಸರ್ಕಾರದಿಂದ, ಅದನ್ನ ಇವ್ರು ಕನ್ಸಿಡರ್ ಮಾಡಿದ್ರೆ ಇವ್ರು ಹಾಕ್ತಾರೆ. ಇವಾಗ ಮೂಲತಃ ಶಿವಮೊಗ್ಗದಲ್ಲಿ ಅಡಿಕೆ ಇತ್ತು, ದಕ್ಷಿಣ ಕನ್ನಡ ಉತ್ತರ ಕನ್ನಡ ಇರ್ಲಿ, ಈ ಮಂಡ್ಯ ಚಿಕ್ಕಮಗಳೂರು ಮೈಸೂರು ಹಾಸನದಲ್ಲಿ ಅದನ್ನ ಕನ್ಸಿಡರ್ ಮಾಡಿಲ್ಲ ಅಂತ ನನ್ಗನ್ಸುತ್ತೆ. ಅದು ನನಗೆ ಮಾಹಿತಿ ನಿಜಕ್ಕೂ ಇಲ್ಲ. ತೋಟಗಾರಿಕೆ ಇಲಾಖೆಯವ್ರನ್ನೇ ಕೇಳ್ಬೇಕು ನೀವು, ಅಲ್ಲೇ ಹತ್ರದಲ್ಲಿ ತೋಟಗಾರಿಕೆ ಇಲಾಖೆಯವ್ರನ್ನ ಕೇಳ್ಬೇಕು. ಅದು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ. ಬಟ್ ನನಗೆ ತಿಳಿದ ಮಟ್ಟ ನನಗೆ ಅಷ್ಟು ಮಾಹಿತಿ ಅದ್ರ ಬಗ್ಗೆ ಇಲ್ಲ. ಯಾಕೆಂದ್ರೆ ನಿಮಗೆ ಇರೋ ವಿಷಯ ಹೇಳ್ಬೇಕಾಗುತ್ತೆ. ಹಾರ್ಟಿಕಲ್ಚರ್ ಡಿ ಡಿ ಅವ್ರು ಇರ್ತಾರೆ, ಮಂಜುನಾಥ್ ಅಂಗಡಿ ಅಂತ ಇದ್ದಾರೆ, ಅವ್ರಿಗೆ ಕರೆ ಮಾಡಿ. ಒಂದು ಫೋನ್ ಇನ್ ಮಾಡಿದ್ವಲ್ಲ, ಅವ್ರ ಜೊತೆನೆ ಮಾತಾಡ್ಬೋದಿತ್ತಲ್ಲ. ಮಾತಾಡಿದೆ ಚನ್ಕೇಶ್ವರ ಅಂತ, ಒಂದು ಬೇರೆ ವಿಚಾರ ಮಾತಾಡಿದ್ದೆ. ಮತ್ತೆ ಈ ವಿಚಾರ ಅವ್ರನ್ನ ಕೇಳ್ಬೋದಿತ್ತಲ್ಲ. ಅವತ್ತು ಬಂದೆ, ಮರ್ತು ಹೋಗಿತ್ತು ಸರ್. ಆಯ್ತು, ಇರ್ಲಿ, ಪರವಾಗಿಲ್ಲ, ಫೋನ್ ಮಾಡಿ ಕೇಳಿ. ಅವ್ರ ನಂಬರ್ ಕೊಡ್ಸಿದೀವಲ್ಲ, ಫೋನ್ ಮಾಡಿ ಕೇಳಿ, ಮಾಹಿತಿ ಕೊಡ್ತಾರೆ. ಆಯ್ತು ಗೌಡ್ರಿ, ನಮಸ್ಕಾರ. ಸರ್, ಮಳೆ ಬೆಳೆ ಪರಿಸ್ಥಿತಿ? ಮಳೆ ಈಗ ಏಪ್ರಿಲ್ ಮಾಹಿನಲ್ಲಿ ಉತ್ತಮವಾಗೇ ಆಗಿದೆ. ಅಂದರೆ ನಾರ್ಮಲ್ ಅಂದರೆ ವಾಡಿಕೆ ಮಳೆ ಏನಿತ್ತು ಅದಕ್ಕೆ ಅಂತ ಸ್ವಲ್ಪ ಜಾಸ್ತಿನೇ ಆಗಿದೆ. 66 ಮಿಲಿಮೀಟ್ರ್ ವಾಡಿಕೆ ಇತ್ತು, 70 ಮಿಲಿಮೀಟ್ರು ನಮಗೆ ಮಳೆ ಆಗಿದೆ ಮೇ ತಿಂಗಳು. ಬಟ್ ಕಳೆದ ವರ್ಷ ಏಪ್ರಿಲ್ನಲ್ಲಿ ಮಳೆ ತೀವ್ರವಾಗಿ ಕೊರತೆ ಇತ್ತು, ಆದರೆ ಈ ವರ್ಷ ಏಪ್ರಿಲ್ನಲ್ಲಿ ಉತ್ತಮವಾದ ಮಳೆ ಆಗಿದೆ. ಆದರೆ ಮೇ ತಿಂಗಳಲ್ಲಿ ಬಂದಾಗ, ಮೇ 1-2 ಸ್ವಲ್ಪ ಮಳೆ ಆಯಿತು, ಮತ್ತು 2 ನಂತರ 10 ದಿವಸ ನಮಗೆ ಗ್ಯಾಪ್ ಕೊಡ್ತು, ಒಂದು 10 ದಿವಸ ಮಳೆನೇ ಬರಲಿಲ್ಲ. ಆವಾಗ ಸ್ವಲ್ಪ ಬೆಳೆಗಳು ಒಣಗಲಿಕ್ಕೆ ಸ್ವಲ್ಪ ಬಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವು. ಬಟ್ ಅಷ್ಟೊಳಗಡೆ ಈಗ ಸ್ವಲ್ಪ ಈಗ ಒಂದು ವಾರದಿಂದ ಮಳೆ ಅಲ್ಲಲ್ಲಿ ಬೆಳೀತಾ ಇರೋದ್ರಿಂದ ಈಗಲೂ ಕೂಡ ಕೆಲವು ಕಡೆ ಇನ್ನೂ ಬಿದ್ದಿಲ್ಲ. KR ನಗರ ಮತ್ತು ಸರಗೂರು ಮತ್ತು ನಂಜನಗೂಡಲ್ಲೂ ಏನಂತ ಹೇಳ್ಕೊಳ್ಳುವಂಥ ಮಳೆ ಆಗಿಲ್ಲ. ನಮ್ಮ ವಾಡಿಕೆ ಮಳೆ ಏನಿದೆ ಅಷ್ಟು ಮಳೆ ಅಂತೂ ಆಗಿಲ್ಲ. ಬಟ್ಟು ಒಟ್ಟಾರೆಯಾಗಿ ಜಿಲ್ಲೆ ತಗೊಂಡ್ರೆ ನಮಗೆ ವಾಡಿಕೆ ಮಳೆ ಎಷ್ಟು ಬರ್ತದೆ ಎಲ್ಲ ತಾಲೂಕು ಟೋಟಲ್ ಮಾಡಿದಾಗ, ನಮಗೆ ಅದು ಲೆಕ್ಕ ಆಗೋದಿಲ್ಲ. ನಮಗೇನಾಗ್ತದೆ ಎಲ್ಲ ಭಾಗದಲ್ಲೂ, ನಾವೇನು ವೈಡ್ ಸ್ಪ್ರೆಡ್ ಅಂತ ಹೇಳ್ತೀವಲ್ಲ, ವ್ಯಾಪಕವಾಗಿ ಮಳೆ ಬಿದ್ದರೆ ರೈತರಿಗೆ ಸಾಕಷ್ಟು ಅನುಕೂಲ ಆಗ್ತದೆ. ಓಕೆ, ಒಂದು ದೂರವಾಣಿ ಕರೆ ಇದೆ ಸರ್, ಮಾತಾಡೋಣ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್, ಕೇಶವ ಮೂರ್ತಿಯವರಿಗೂ ಮತ್ತೆ ಅಧಿಕಾರಿಗಳು ನಮಸ್ಕಾರ. ನಮಸ್ಕಾರ. ಶ್ರೀಪುರ ಮೈಸೂರು ತಾಲೂಕು ಮೈಸೂರು ಜಿಲ್ಲೆ ಕಸಬಾ ಹೋಬಳಿ. ನಿಮ್ಮ ಹೆಸರು? ವೆಂಕಟೇಶ್ ಅಂತ ಸರ್. ಹೇಳಿ ವೆಂಕಟೇಶ್ ಅವರೇ. ಎರಡು ಪ್ರಶ್ನೆ ಇದೆ. ಹೇಳಿ ವೆಂಕಟೇಶ್ ಅವರೇ. ನಂದು ಏನಂದ್ರೆ ಸರ್, ಇದು ನೀವು ಬೀಜಗಳು ಮತ್ತೆ ಟಾರ್ಪಾಲಿಯನ್ಸ್ ಎಲ್ಲ ಪ್ರತಿಯೊಂದು ಸಮರ್ಪಕವಾಗಿ ವಿತರಣೆ ಮಾಡ್ತಿದ್ದೀರಾ, ಸಮಯಕ್ಕೆ ಸರಿಯಾಗಿ ನಮ್ಗೆ ವಿತರಣೆ ಮಾಡ್ತಾ ಸರ್. ಈಗ ಏನಾಯ್ತದ ಅಂದ್ರೆ ಸೀಸನ್ ಮುಗಿದ್ಮೇಲೆ ಚಂಬೆ ಬರ್ತದೆ, ದ್ವಿದಳ ಧಾನ್ಯಗಳು ಬರ್ತವೆ, ಟಾರ್ಪಾಲು ನಮ್ ಕಟೌಟ್ ಟೈಮಲ್ಲಿ ಸಿಗಲ್ಲ, ಒಂದೈತೆ ಸರ್. ಇನ್ನೊಂದು ಸರ್, ಇದು ಜಿಲ್ಲಾವಾರು ಜಿಲ್ಲೆ ನಾವೇನು ತಗೊಳಂಗಿಲ್ವ ಸರ್. ನಾವು ಮೈಸೂರು ಗಡಿ ಗ್ರಾಮ ಬರ್ತೀವಿ, ಮಂಡ್ಯಕ್ಕೆ ಶ್ರೀರಂಗಪಟ್ಟಣ ಹೋದ್ರೆ ಇಲ್ಲ ಇಲ್ಲ ನೀವು ಮೈಸೂರು ಜಿಲ್ಲೆಗೆ ಹೋಗ್ಬೇಕು ಅಂತಾರೆ, ಎರಡು ಪ್ರಶ್ನೆ. ಎಲ್ಲ ನೋಡಿ, ಮೊದಲನೇದು ಈ ವರ್ಷ ನಿಮಗೆ ಮಾರ್ಚ್ 28-29 ರಾಜ್ಯ ಮಟ್ಟದಲ್ಲಿ ಬಿತ್ತನೆ ಬೀಜದ ದರವನ್ನು ನಿಗದಿಪಡಿಸಿದ್ರು. ಅಂದರೆ ಇದೇ ಪ್ರಥಮ ಬಾರಿಗೆ ಮಾರ್ಚಲ್ಲೇ ಮಾಡಿದ್ರು. ಮಾರ್ಚ್ 27 ಸಾಮಾನ್ಯವಾಗಿ ಮಾರ್ಚ್ ಎಂಡು ಏಪ್ರಿಲ್ ಫಸ್ಟ್ ವೀಕ್ ಆಗ್ತಿತ್ತು, ಈ ಸಲ ಮಾರ್ಚ್ 27-28 ದರ ಪಟ್ಟಿ ಬಂತು. ಆಮೇಲೆ ನಾವು 2-3 ತಾರೀಕೇ ಎಲ್ಲ ರೈತ ಸಂಪರ್ಕ ಕೇಳಿಗೆ ದಾಸ್ತಾನು ಮಾಡಲಿಕ್ಕೆ ಮಾಡಿಸಿದ್ವಿ ಈ ಸಲ, ಆಯಿತಾ. ಹಂಗಾಗಿ ಈ ಸಲ ಆ ಸಮಸ್ಯೆ ಬಂದಿಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ನಾವು ಮಳೆ ಸ್ಟಾರ್ಟ್ ಆಗಿದ್ದೆ ಏಪ್ರಿಲ್ ಫಸ್ಟ್ ವೀಕ್ ನಂತರ. ಆಮೇಲೆ ನಾವು ಕೂಡ ಬಿತ್ತನೆ ಬೀಜ, ಯಾಕೆಂದರೆ ನಿಮಗೂ ಮಳೆ ಬಂದ ತಕ್ಷಣ ಏನು ಯಾರೂ ಸೋಯಿಂಗ್ ಮಾಡಲ್ಲ, ಬಿತ್ತನೆ ಮಾಡಲ್ಲ. ಒಂದ್ಸಲ ಭೂಮಿ ಸಿದ್ಧತೆ ಮಾಡ್ಕೋಬೇಕಾಗುತ್ತೆ, ಆಮೇಲೆ ಎರಡನೇ ಮಳೆಗೆ ಅಥವಾ ಮೂರನೇ ಮಳೆಗೆ ನೀವು ಬಿತ್ತನೆ ಮಾಡ್ತೀರ. ಓಕೆ, ಹಂಗಾಗಿ ನಾವು ಈ ಸಲ ಸಾಕಷ್ಟು ಮುಂಚಿತವಾಗಿ ಬಿತ್ತನೆ ಬೀಜನ ಕೊಟ್ಟಿದ್ದೀವಿ. ಇನ್ನೊಂದು ಟಾರ್ಪಲ್ ಹೇಳಿದ್ರಿ, ಅದು ನಿಜ ನೀವು ಹೇಳಿದ್ದು. ಅದು ಏನಾಗ್ತದೆ ಅನು ಅಲ್ಲ ಹೇಳ್ತೀನಿ ಈಗ. ಸಾಕಷ್ಟು ಸಿಗ್ತದೆ. ನೀವು ಏನು ಮಾಡಬೇಕಂದ್ರೆ ಅದು ಸೀಸನಲ್ಲಿ ಬರಲಿ ಸೀಸನ್ ಇಲ್ಲದೇ ಇದ್ದಾಗ ಬರಲಿ ತೆಗೆದು ಇಟ್ಕೊಬಿಡ್ಬೇಕು. ನಾನು ಹೇಳೋದು ಅಲ್ಲ ಯಾಕೆ ಹೇಳ್ತೀನಿ ಅಂದರೆ, ಈಗ ನಿಮಗೂ ಗೊತ್ತಿದೆ ಸರ್ಕಾರದ ಮಟ್ಟದಲ್ಲಿ ಅನುದಾನ ಯಾವಾಗ ಬರ್ತದೋ ಆವಾಗ ನಾವು ತರಿಸ್ಬೇಕಾಗ್ತದೆ. ಅದರಿಂದ ಅದು ಸ್ವಲ್ಪ ಹಿಂದೆ ಮುಂದೆ ಆಗುವಂಥ ಸಾಧ್ಯತೆಗಳು ಇರ್ತದೆ. ಅದು ನೀವು ಹೇಳೋದು ನಾನು ಒಪ್ತೀನಿ. ಬಟ್ ನಾನು ಹೇಳೋದು ಏನಪ್ಪ ಅಂದರೆ, ನೀವು ಯಾವಾಗ ಬರ್ತದೋ ಅಂಥ ಸಂದರ್ಭದಲ್ಲಿ ಅವಾಗ ಸೀಸನ್ ಇಲ್ಲದೇ ಇರ್ಬೋದು. ನೀವು ಹೇಳ್ದಂಗೆ ಅವಾಗ ಒಕ್ಕಣೆ ಸಂದರ್ಭ ಇಲ್ಲದೇ ಇರ್ಬೋದು. ಆದರೂ ಕೂಡ ನೀವು ಅದನ್ನು ಮುಂಚಿತವಾಗಿ ತೆಗೆದಿಟ್ಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬೇಕು ಅಂತ ನಾನು ತಮ್ಮಲ್ಲಿ ಕೇಳೋದು. ಅಂದರೆ ಬೇರೆ ಜಿಲ್ಲೆಗೆ ಜಿಲ್ಲಾವಾರ್ದು ಏನಾಗುತ್ತೆ ಅಂದರೆ ನೋಡಿ, ಈಗ ನಿಮ್ಮದು RTC ಎಲ್ಲಿರುತ್ತೋ ಆ RTC ಇದ್ದಂಥ ಈಗ ಏನಾಗಿದೆ, ಎಲ್ಲ ಆನ್ಲೈನ್ ವ್ಯವಸ್ಥೆ ಮಾಡಿದ್ದಾರೆ. ಪ್ರತಿಯೊಂದನ್ನು ನಿಮಗೆ FID ಇರುತ್ತೆ, ನಿಮ್ಮದು FID ಎಲ್ಲಿರುತ್ತೆ ಅಲ್ಲಿ ಮಾಡಬೇಕಾಗುತ್ತೆ. FID ಈ ಹೋಬಳಿಲಿದ್ದರೆ ಆ ಹೋಬಳಿಲೇ ತಗೋಬೇಕು ನೀವು. ಯಾಕೆಂದರೆ ಕೆಲವೊಂದು ಔಷಧಿ ಇಂಥವನ್ನ ಬೇಕಾದರೆ ಏನೋ ಪಕ್ಕದ ತಾಲೂಕಿಗೋ ಪಕ್ಕದ ಹೋಬಳಿಗೋ ಹೋದರೆ ಕೊಡ್ಬೋದೇನೋ. ಬಟ್ ಟಾರ್ಪಲ್ಲು ಇವೆಲ್ಲನೂ ಏನಾಗ್ತದೆ, ಆನ್ಲೈನಲ್ಲಿ ಎಂಟ್ರಿ ಮಾಡಬೇಕಾಗಿರೋದ್ರಿಂದ ಅವರು ಸಂಬಂಧಪಟ್ಟ ತಾಲೂಕಿನಲ್ಲೇ ನೀವು ತಗೋಬೇಕಾಗತ್ತೆ. ಒಳ್ಳೇದು ವೆಂಕಟೇಶ್, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಹಾಂ, ಕೊಡ್ಸೋಣ. ಈಗ ಆಲ್ರೆಡಿ ಪೂರ್ವ ಮುಂಗಾರಿಗೆ ಏನು ಬೇಕೋ ಅದೆಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಮುಂಗಾರಿಗೆ ಏನು ಬೇಕೋ ಅದನ್ನು ಮಾಡೋಣ. ಓಕೆ ಸರ್, ಓಕೆ ಸರ್, ಧನ್ಯವಾದಗಳು ಸರ್. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ. ಯಾರು, ಎಲ್ಲಿಂದ? ಚಂದ್ರ ಹೇಳಿ. ಚಂದ್ರ ಅವರು ಸರ್, ಇವಾಗ ದ್ವಿದಳ ಧಾನ್ಯಗಳು ತೊಗರಿ ಎಲ್ಲ ಬೀಜ ಸಭೆ ಇರ್ತವೆ. ಚಂದ್ರ ಅವರೇ, ಈಗ ತೊಗರಿ ಇನ್ನೂ ಬಂದಿಲ್ಲ. ತೊಗರಿ ಬಿತ್ತನೆ ಈಗ ಬರ್ತದೆ, ಈಗ ಮೇ ಎಂಡ್ ಬರ್ತದೆ. ಈಗ ನಿಮಗೆ ಬೇರೆ ಏನು ಹೆಸರು, ಉದ್ದು, ಅಲಸಂದೆ, ಮುಸ್ಕಿನ ಜೋಳ ಇವೆಲ್ಲವೂ ರೈತ ಸಂಪರ್ಕ ಕೇಂದ್ರದಲ್ಲಿ ದೊರೀತವೆ, ಸಿಗ್ತವೆ. ಹಾಂ, ಅಲ್ಲೇ ತಗೋಬೇಕು. ಅದು ಹೇಳದ್ವಲ್ಲ, ಈಗ ಕೇಳ್ತಾ ಇರ್ಬೇಕು ನೀವು. ಈಗ ತುಂಬ ಜನ ರೈತರು ಕೇಳಿದ್ರು, ನಮ್ಮಲ್ಲಿ ಬಂದಿತ್ತು ಆಗೋಗಿದೆ, ಇನ್ನೂ ಹೆಚ್ಚಿನ ಇದರಲ್ಲಿ ತರಿಸಿ ಅಂತ. ಈಗ ನಾವು ಬೇಡಿಕೆ ಕೊಟ್ಟಿದ್ದೀವಿ, ಬರುತ್ತೆ, ಮುಂದೆ ಬರ್ಬೋದು. ಅದು ಸರ್ಕಾರದ ಮಟ್ಟದಲ್ಲಿ ಅವೆಲ್ಲ ತೀರ್ಮಾನ ಆಗುತ್ತೆ, ಬರುತ್ತೆ ಮುಂದೆ ಇದರಲ್ಲಿ ಬರ್ತದೆ. ಒಳ್ಳೇದು ಚಂದ್ರ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಸರ್, ಬಿತ್ತನೆ ಬೀಜ ರಸಗೊಬ್ಬರ. ಸರ್, ಬಿತ್ತನೆ ಬೀಜ ಈಗ ನಮಗೆ ಸಾಕಷ್ಟು ದಾಸ್ತಾನು ಇದೆ, ಯಾವುದೇ ಕೊರತೆ ಇಲ್ಲ ನಮಗೆ. ನೋಡಿ, ನಮ್ಮ ಈಗೇನು ಈಗ ನಡೀತಾ ಇರತಕ್ಕಂಥದ್ದು ಕೇವಲ ಪೂರ್ವ ಮುಂಗಾರು. ಹೌದು, ಇದು ಕೆಲವಷ್ಟೇ ಬೆಳೆಗಳಿಗೆ ಸೀಮಿತವಾದಂಥವು, ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಆಗುವಂಥದ್ದು. ನಮ್ಮ ಮುಂಗಾರು ಪೂರ್ವ ಮುಂಗಾರು ಎರಡೂ ಸೇರಿದಂತೆ ನಮಗೆ ಒಂದು 34,592 ಕ್ವಿಂಟಾಲಷ್ಟು ಬಿತ್ತನೆ ಬೀಜದ ಬೇಡಿಕೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಓಕೆ, ಯಾವ್ಯಾವ ಬೀಜ ಸರ್? ಅದರಲ್ಲಿ ಅಲಸಂದೆ, ಉದ್ದು, ಹೆಸರು, ಮುಸುಕಿನ ಜೋಳ, ರಾಗಿ, ಭತ್ತ, ನೆಲಗಡಲೆ, ಸೂರ್ಯಕಾಂತಿ, ಇಷ್ಟು ಬೀಜಗಳು. ಒಟ್ಟು 8 ಬೀಜಗಳನ್ನು, ವಿವಿಧ ಬೀಜಗಳ ಒಟ್ಟು 34,292 ಕ್ವಿಂಟಾಲ್ನಷ್ಟು ಬಿತ್ತನೆ ಬೀಜಗಳನ್ನು ನಾವು ಇದು ಮಾಡಿದ್ದೆ. ಆದರೆ ಇದಕ್ಕೆ ವಿರುದ್ಧವಾಗಿ ನಮ್ಮ ಹತ್ರ ಸುಮಾರು 49,970 ಕ್ವಿಂಟಾಲಷ್ಟು ಬಿತ್ತನೆ ಬೀಜ ದಾಸ್ತಾನಿದೆ. ಅದರಲ್ಲಿ ಏನು ಮುಸ್ಕಿನ ಜೋಳ ಒಂದು ನಾವು ಪ್ರೈವೇಟ್ನವ್ರ ಹತ್ರ ಇದು ಮಾಡ್ತೀವಿ, ಅದು 8495 10,000 ಇದೆ. ಇನ್ನು ಭತ್ತ ರಾಗಿ ಇವೆಲ್ಲ ನಮ್ಮ KSSC NSC ನಮ್ಮ ಸರ್ಕಾರಿ ಸಂಸ್ಥೆಗಳು. ಅದರಲ್ಲಿ ನೋಡಿ, ಈಗ 17,000 ನಮಗೆ ಭತ್ತ ಬೇಕು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಮ ಹತ್ರ 30,000 ದಾಸ್ತಾನಿದೆ, 30,000 ಕ್ವಿಂಟಾಲ್. ಅಂದರೆ ನಾವು ಇಲಾಖೆಯಿಂದ ಎಲ್ಲ ಸೂಕ್ತವಾದ ವ್ಯವಸ್ಥೆಯನ್ನು ಬಿತ್ತನೆ ಬೀಜಕ್ಕೆ ನಾವು ಮಾಡ್ಕೊಂಡಿದ್ದೀವಿ. ಮತ್ತು ಇನ್ನು ನೀವು ಫರ್ಟಿಲೈಸರ್ ಕೇಳಿದ್ರೆ, ಫರ್ಟಿಲೈಸರು ನಮಗೆ ಈಗ ಟೋಟಲ್ಲು ವರ್ಷಕ್ಕೆ ಮುಂಗಾರಿಗೆ ಈ ಪೂರ್ವ ಮುಂಗಾರು ಮುಂಗಾರು ಎರಡೂ ಸೇರಿದ್ರೆ ಸುಮಾರು 91,000 ಮೆಟ್ರಿಕ್ ಟನ್ನು ಬೇಕಾಗ್ತದೆ, ವಿವಿಧ ಬಗೆಯ ರಸಗೊಬ್ಬರಗಳು ಬೇಕಾಗ್ತವೆ. ಅದರಲ್ಲಿ ಈಗ ನಮ್ಮ ಹತ್ರ ಆಲಿ ಇನ್ನೂ ಸೀಸನ್ನೇ ಅಷ್ಟು ಸ್ಟಾರ್ಟ್ ಆಗಿಲ್ಲ, ಆದರೂ ಕೂಡ 68,300 ಮೆಟ್ರಿಕ್ ಟನ್ ದಾಸ್ತಾನಿದೆ. ಸುಮಾರು 19,000 ಯೂರಿಯಾ ಇದೆ, 5,000 ಟನ್ DAP ಇದೆ, ಸುಮಾರು 37,000 ಮೆಟ್ರಿಕ್ ಟನ್ ವಿವಿಧ ಬಗೆಯ ಕಾಂಪ್ಲೆಕ್ಸಸ್ಗಳಿದ್ದಾವೆ, 2,000 SSP ಇದೆ, MOP 6,000 ಇದೆ. ಸೊ ಯಾವುದೇ ಕೊರತೆ ರಾಸಾಯನಿಕ ಗೊಬ್ಬರಗಳಿಗಾಗಲಿ ಬಿತ್ತನೆ ಬೀಜಕ್ಕಾಗಲಿ ಇಲ್ಲ. ಬಟ್ ಇದರಲ್ಲಿ ಒಂದು ಹೇಳ್ತಕ್ಕಂಥದ್ದು ನಾನು ಏನಂದರೆ, ನಾವು ಈಗ ರಾಸಾಯನಿಕ ಗೊಬ್ಬರಗಳ ಬಳಕೆಯಲ್ಲಿ ಸ್ವಲ್ಪ ವ್ಯತ್ಯಯ ಮಾಡ್ತಾ ಇದ್ದೀವಿ. ಅಂದರೆ NPK ಅಂತ ಏನು ಹೇಳ್ತೀವಿ, ಸಾರಜನಕ ರಂಜಕ ಪೊಟ್ಯಾಷು, ಇದರ ರೇಷಿಯೋ 4:2:1 ಇರಬೇಕು. ಆದರೆ ಈಗ ಎಷ್ಟಿದೆ ಅಂದರೆ 4.9 ಸಾರಜನಕ ಇದೆ, ರಂಜಕ 2.9 ಇದೆ, ಪೊಟ್ಯಾಶ್ ಏನೋ 1:1. ಬಟ್ ಇದು ವ್ಯತ್ಯಯ ಆಗಿದೆ, ಯಾಕೆ ಸರಿಯಾದ ರಾಸಾಯನಿಕ ಗೊಬ್ಬರಗಳ ಬಳಕೆ ಆಗದೆ ಇರೋದು. ಯೂರಿಯಾವನ್ನು ಯಥೇಚ್ಛವಾಗಿ ಬಳಕೆ ಮಾಡ್ತಾ ಇರೋದ್ರಿಂದ N ಜಾಸ್ತಿ ಇದೆ, DAPಯನ್ನು ಅತಿಯಾಗಿ ಬಳಸ್ತಾ ಇರೋದ್ರಿಂದ P ಜಾಸ್ತಿ ಇದೆ, ಅದು ಅವಶ್ಯಕತೆ ಇಲ್ಲದೇ ಇದ್ರೂ. ಅದಕ್ಕೆ ಪೂರಕವಾದ ಹಲವಾರು ಗೊಬ್ಬರಗಳಿದ್ದಾವೆ, ಅದು 19 ಇದೆ, 17 ಇದೆ, 15 ಇದೆ, 10 26 ಇದೆ, ಆಯ್ತಾ, ಈ ರೀತಿ 14 28 14 ಇದೆ. ಸಾಕಷ್ಟು ಕಾಂಪ್ಲೆಕ್ಸಸ್ಗಳು ಇದಕ್ಕೆ ಪರ್ಯಾಯವಾಗಿ ಇದ್ದಾವೆ. ಮತ್ತು ನೀವು ಸಮತೋಲನ ಗೊಬ್ಬರವನ್ನು ಹಾಕಬೇಕಾಗ್ತದೆ, NPK 3 ಇರೋದನ್ನು ಹಾಕಬೇಕು. ಈ DAPಲಿ ಏನಿರುತ್ತೆ, NOP ಇರುತ್ತೆ, P ಜಾಸ್ತಿ ಇರ್ತದೆ, ಆಯಿತಾ. ಅದು ಯಾವುದೋ ಕೆಲವೊಂದು ತೋಟಗಾರಿಕಾ ಬೆಳೆಗೆ ತೆಂಗು ರೂಟು ಜಾಸ್ತಿ ಡೆವಲಪ್ಮೆಂಟ್ ಆಗಬೇಕು ಅನ್ನುವಂಥದ್ದಕ್ಕೆ ಅದಕ್ಕೆ ಹಾಕೋದ್ರಲ್ಲ ಅರ್ಥ ಇದೆ. ಬಟ್ ನೀವು ಎಲ್ಲ ಬೆಳೆಗಳಿಗೂ ಅದನ್ನು ಕಾಮನ್ನಾಗಿ DAP ಉಪಯೋಗಿಸ್ತಕ್ಕಂಥದ್ದು ಸರಿಯಲ್ಲ. ಯಾವುದು ಬೆಳೆಗೆ ಸೂಕ್ತವಾದಂಥ ಕಾಂಪ್ಲೆಕ್ಸ್ಗಳಿಗೆ ಸಾಕಷ್ಟು ಇದ್ದಾವೆ. 10 26 26 ನಿಮಗೆ ನ್ಯೂಟ್ರಿಯಂಟ್ ವೈಸ್ ಹೋದರೆ NPK ಒಂದು ಯೂನಿಟ್ ಕಾಸ್ಟ್ಗೆ KGಗೆ ಎಷ್ಟು ಲೆಕ್ಕಾಚಾರ ಹಾಕಿದ್ರೆ ದಟ್ ಈಸ್ ಒನ್ ಆಫ್ ದಿ ಚೀಪೆಸ್ಟ್ ಫರ್ಟಿಲೈಸರ್. ಓಕೆ, ಹಿಂಗೆಲ್ಲ. ಆಮೇಲೆ ಇದ್ರ ಜೊತೆಗೆ ನಮ್ಮ ರೈತರು, ಭತ್ತ ಬೆಳೆಯೋ ರೈತರು, ಭತ್ತ ಬೆಳೆಯೋ ರೈತರು ಪ್ರತಿ ಬೆಳೆಗೆ ಇಲ್ಲಾಂದರೆ ಅಟ್ಲೀಸ್ಟ್ ಒಂದು ಬೆಳೆ ಬಿಟ್ಟು ಎರಡು ಬೆಳೆ ಬೆಳೆದಂಥ ಸಂದರ್ಭದಲ್ಲಿ 8 kg ಜಿಂಕ್ ಸಲ್ಫೇಟನ್ನು ಪ್ರತಿ ಎಕರೆಗೆ ಬಳಸಬೇಕು. ಇದನ್ನು ಯಾವುದೇ ಪಿ ಇರುವಂಥ ರಂಜಕದ ರಾಸಾಯನಿಕ ಗೊಬ್ಬರ ಜೊತೆ ಮಿಕ್ಸ್ ಮಾಡಬಾರ್ದು. ಇದನ್ನು ಇಲ್ಲ ತಿಪ್ಪೆ ಗೊಬ್ಬರ ಜೊತೆ ಮಾಡಬೇಕು, ಇಲ್ಲ ಇದನ್ನೇ ಸಪ್ರೇಟಾಗಿ ಹಾಕಬೇಕು, ಇಲ್ಲ ಮರಳಿನ ಜೊತೆ ಮಿಕ್ಸ್ ಮಾಡಿ ಹಾಕ್ಬೋದು. ಆಯಿತಾ, ಏನು ಇದ್ರ ಕೆಲಸ ಏನಪ್ಪ ಅಂದರೆ, ಇದು ರೋಗ ನಿರೋಧಕ ಶಕ್ತಿಯನ್ನು, ನಮ್ಮ ಜಿಂಕ್ ವಿಟಮಿನ್ ಟ್ಯಾಬ್ಲೆಟ್ ಕೊಡ್ತಾರೆ ನಮಗೂ ಮನುಷ್ಯರಿಗೆ, ಅದೇ ರೀತಿ ಸಸ್ಯಗಳಿಗೂ ಬೇಕಾಗುತ್ತೆ ಜಿಂಕು, ರೋಗ ನಿರೋಧಕ ಶಕ್ತಿ ಕೊಡುತ್ತೆ. ಆಮೇಲೆ ನಾವು ಬರೀ DAP ಹಾಕಿದಾಗ ಅದರಲ್ಲಿ ಪೊಟ್ಯಾಶ್ ಇರಲ್ಲ. ಪೊಟ್ಯಾಶ್ ಯಾಕೆ ಹಾಕಬೇಕು ಅಂದರೆ, ಪೊಟ್ಯಾಶು ಒಂದು 15 ನಾವು ಹೆಚ್ಚಿನ ಮಳೆಯಾಶ್ರಿತ ಪ್ರದೇಶದಲ್ಲಿ ಬೆಳೆಯುವಂಥ ಸಂದರ್ಭದಲ್ಲಿ 15 ದಿನ ಮಳೆ ಬರದೇ ಇದ್ರೂ ತಡ್ಕೊಳ್ಳುವಂಥ ಶಕ್ತಿ ಕೊಡ್ತಕ್ಕಂಥದ್ದು ಇದೇ ಪೊಟ್ಯಾಶು. ನಿಮಗೆ ಏನು ಬರ ನಿರೋಧಕ ಶಕ್ತಿ ಅಂತೀವಲ್ಲ, ಅದನ್ನು ಕೊಡ್ತಕ್ಕಂಥದ್ದು ಇದೇ ಪೊಟ್ಯಾಶು. ಮತ್ತು ಅದ್ರ ಜೊತೆಗೆ ಈ ಪೊಟ್ಯಾಶು ರೋಗ ನಿರೋಧಕ ಶಕ್ತಿನೂ ಕೊಡ್ತದೆ, ಮತ್ತು ಗಿಡ ಲಾರ್ಜಿಂಗ್ ಆಗ್ದಂಗೆ ಬೆಳೆದಂಗೆ ತಡೆಯುವಂಥ ಶಕ್ತಿನೂ ಕೂಡ, ಸ್ಟೆಮಿನಾ ಅಂತೀವಲ್ಲ, ಅದನ್ನು ಕೂಡ ಈ ಪೊಟ್ಯಾಶ್ ಕೊಡ್ತದೆ ಗಿಡಗಳಿಗೆ. ಓಕೆ, ಕೇಳಿದ್ರೆ ಮುಂಗಾರಿಗೆ ಕೃಷಿ ಇಲಾಖೆ ಯೋಜನೆಗಳನ್ನು ಕುರಿತ ನೇರ ಫೋನಿನ ಕಾರ್ಯಕ್ರಮವನ್ನು ತಾವು ಆಲಿಸ್ತಾ ಇದ್ದೀರಿ. ಮೈಸೂರು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ KH ರವಿ ಅವರು ನನ್ನ ಜೊತೆಯಲ್ಲಿದ್ದಾರೆ. ಕರೆ ಮಾಡೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳು 251-2582 251-2589 STD ಕ್ರಮ ಸಂಖ್ಯೆ 0821. ಸರ್, ಬೀಜ ಗೊಬ್ಬರ ಆದಮೇಲೆ ನಂತರ ಬರೋದು ನೀರು. ಈಗ ಕೃಷಿ ಇಲಾಖೆಯಿಂದ ಹನಿ ನೀರ, ತುಂತುರು ನೀರಾವರಿ, ಹನಿ ನೀರಾವರಿ, ಕೃಷಿ ಹೊಂಡ, ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ, ಈಗ ಕೃಷಿ ಭಾಗ್ಯ ಯೋಜನೆಯಲ್ಲಿ ಕಳೆದ ವರ್ಷ ನಾವು 2 ಸ್ಕೀಮ್ಗಳಲ್ಲಿ, ಕಳೆದ ವರ್ಷ SDMF ಅಂತ ಇತ್ತು, ಅಂದರೆ ಸ್ಟೇಟ್ ಡಿಸಾಸ್ಟರ್ ಮಾನಿಟರಿಂಗ್ ಫಂಡ್ ಅಂತೇಳಿ, ಅದು ಮತ್ತು KBV ಕೃಷಿ ಭಾಗ್ಯ ಯೋಜನೆ ಎರಡರಲ್ಲಿ ನಮ್ಮ ಜಿಲ್ಲೆಯಲ್ಲಿ 661 ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಿದ್ದೀವಿ. ಓಕೆ, ಒಂದು ದೂರವಾಣಿ ಕರೆ ಇದೆ ಸರ್, ಮಾತನಾಡೋಣ. ನಮಸ್ತೆ ಆಕಾಶವಾಣಿ, ಹೇಳಿ ಸರ್, ಯಾರು ಎಲ್ಲಿಂದ ಸರ್, ವಿಚಾರ ಮುಂದುವರಿಸಿ. ಸೊ ಹಾಗಾಗಿ ಹೇಳಿ ಹೇಳಿ, ಯಾರು ಎಲ್ಲಿಂದ? ಯಾರು? ಚಿನ್ನಣ್ಣ ಸರ್. ಹಾಂ ಹೇಳಿ ಚಿನ್ನಣ್ಣ ಅವರೇ. ನಮ್ ಕಡೆ ಮಳೆ ಬಿದ್ದಿದೆ, ಒಂದ್ ಎರಡರ ಜಮೀನು ಯಾವ ಬಿತ್ತನೆ ಹಾಕ್ಬೇಕು ಅಂತ ಕೇಳಿದೆ ಸರ್. ಅದಕ್ಕೆ ಅಂದ್ರೆ ನಿಮ್ದು ಮಳೆಯಾಶ್ರಿತ ಪ್ರದೇಶನ ನೀರಾವರಿ ಪ್ರದೇಶನ? ಇದೆಲ್ಲ ಸರ್, ಈ ನಮ್ದು ಹೊಲ ಸರ್, ನೀರಾವರಿ ಏನಿಲ್ಲ, ಎರಡರ ಮಳೆ ಬಿದ್ದಿದೆ, ಬಿತ್ತನೆ ಯಾವ್ದು ಹಾಕ್ಬೇಕು ಅಂತ ಕೇಳಿ. ಈಗ ನೋಡಿ, ಈಗ ನೀವು ಹೆಸರು ಉದ್ದು ಅಲಸಂದೆ ಈ ಮೂರರಲ್ಲಿ ಯಾವ್ದಾದ್ರು ಒಂದು ಹಾಕ್ಬೋದು, ಆಯ್ತಾ? ಅದನ್ನು ತಗೊಂಡು ಅದು 3 ತಿಂಗಳಿಗೆ ಬರ್ತಕ್ಕಂಥ ಬೆಳೆಗಳು. ಸರಿ ಸರ್. ಅದು 3 ತಿಂಗಳಿಗೆ ಬರ್ತದೆ, ಅದು ತಗೊಂಡು ಆಮೇಲೆ ನೀವು ಏನು ಮಾಡಬೇಕು, ಬೇರೆ ನೀವು ರೂಟೀನಾಗಿ ರಾಗಿ ಅಥವಾ ಮುಸ್ಕಿನ ಜೋಳ ಏನು ರೆಗ್ಯುಲರಾಗಿ ಏನು ಮಾಡ್ತಿದ್ರೋ ಆ ಬೆಳೆಗಳಿಗೆ ಹೋಗಬೇಕು. ಹಾಂ ಒಳ್ಳೆಯದು ಚಿನ್ನಣ್ಣವರೇ, ಹೇಳಿ. ಈಗ ನಾವು ಸುಮಾರು 661 ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಿಸಿದ್ದೀವಿ ಕಳೆದ ಬಾರಿ. ಈ ಬಾರಿ ಕೂಡ ನಮಗೆ ಕೃಷಿ ಭಾಗ್ಯ ಯೋಜನೆಯಲ್ಲಿ ಪ್ರತಿ ತಾಲೂಕಿಗೆ ಒಂದು 29 ಗುರಿಗಳನ್ನು ಕೊಟ್ಟಿದ್ದಾರೆ. ಬಟ್ ಅದಕ್ಕೇನು ಇದಿರಲ್ಲ, ಇತಿ ಮಿತಿ ಇರಲ್ಲ, ಕೊಡ್ತಾರೆ ಕೇಳಿದಷ್ಟು. ರೈತರು ಮುಂದೆ ಬರಬೇಕಷ್ಟೇ, ರೈತ ಬಾಂಧವರು. ಒಂದು ದೂರವಾಣಿ ಕರೆ ಇದೆ ಸರ್, ಮಾತಾಡೋಣ. ನಮಸ್ತೆ ಆಕಾಶವಾಣಿ ಸರ್. ನಮಸ್ಕಾರ ಸರ್, ನಾವು ಮದ್ದೂರು ತಾಲೂಕು ಸಬ್ನಹಳ್ಳಿಯಿಂದ ನಾಗರಾಜ್ ಸರ್. ಹೇಳಿ ಹೇಳಿ ನಾಗರಾಜ್ ಅವರೇ. ನಮಸ್ತೆ. ಇದನ್ನ ಮುಂಗಾರು ಬಿಟ್ಟು ಉದ್ದು ಹೆಸರನ್ನ ಮುಂಗಾರು ಬಿಟ್ಟು ಹಿಂಗಾರಲ್ಲಿ ಆಗಲ್ಲ ಅಂತ ಹೇಳ್ತಾರೆ, ನಿಜಾನ ಹೇಗೆ ಸರ್? ಇಲ್ಲ ನೋಡಿ, ಈಗ ಈಗ ಒಂದು ನೋಡಿ ಯಾವ ರೀತಿ ಅಂದರೆ, ಈ ಭತ್ತ ಹಾಕ್ತಿರಲ್ವ ನೀವು, ಭತ್ತ ಕೆಲವು ಜನ ಏನು ಪದ್ಧತಿ ಇದು ಮಾಡ್ತಾರೆ ಅಂದರೆ, ಭತ್ತನ ಕಟಾವು ಮಾಡುವಾಗ ಕಟಾವು ಮಾಡಿದಂಥ ಸಂದರ್ಭದಲ್ಲಿ ತೇವಾಂಶ ಇರ್ತದಲ್ಲ, ಆ ತೇವಾಂಶಕ್ಕೇ ಈ ಉದ್ದು ಹೆಸರು ಅಲಸಂದೆನ ಚೆಲ್ಬಿಡ್ತಾರೆ. ಆಯಿತಾ? ಆಮೇಲೆ ಅಂದರೆ ಅದಕ್ಕೆ ಏನಂದರೆ ಸ್ವಲ್ಪ ಬೇರೆ ನೀರಿನ ವ್ಯವಸ್ಥೆ ಇರಬೇಕು ನಿಮಗೆ. ಅದು ಯಾಕೆ ಅಂದರೆ ಆ ತೇವಾಂಶದಲ್ಲಿ ಹುಡ್ತದೆ, ಯಾಕೆಂದರೆ ಅದು ಬೇಸಿಗೆ ಇರ್ತದೆ, ಆ ಹುಟ್ಟದ ಮೇಲೆ ಅದಕ್ಕೆ ಪ್ರೊಟೆಕ್ಟಿವ್ ಇರಿಗೇಷನ್, ಅದೇ ಈಗ ನಮ್ಮ ಕೇಶವಮೂರ್ತಿಯವರು ಹೇಳ್ತಿದ್ರು ಕೃಷಿ ಭಾಗ್ಯ ಯೋಜನೆ ಅಂಥದ್ದು. ಒಂದು ಹೊಂಡ ಇದ್ದರೆ ನೀರು ನೀವು ಶೇಖರಣೆ ಮಾಡಿ ಇಟ್ಕೊಂಡಿದ್ರೆ ಮಳೆಗಾಲದಲ್ಲಿ, ಆವಾಗ ಅಂಥದ್ದು ಒಂದೋ ಎರಡೋ ನೀರನ್ನ ಸ್ಪ್ರಿಂಕ್ಲರ್ ಉಪಯೋಗಿಸಿ ಕೊಟ್ಟರೆ ಖಂಡಿತ ನೀವು ಬೆಳಿಬೋದು. ಅದರಲ್ಲಿ ಏನು, ಒಂದು ಸಾರ್ ಹಾಕಿ ನೋಡಿದ್ದೀನಿ ಸರ್ ಕಬ್ನಲ್ಲಿ, ಅಂತರ ಸಹ ಮಳೆಯಾಗಿ 5 ಅಡಿ ಸಾಲಿನಲ್ಲಿ ಉದ್ದು ಹೆಸರು ಹಾಕಿ ಗಿಡ ಬರ್ತದೆ, ಆದರೆ ಇಳುವರಿ ಇರಲ್ಲ. ಇಲ್ಲ ನೋಡಿ, ಕಬ್ಬಲ್ಲಿ ಏನಾಗ್ತದೆ ಅಂದರೆ, ಕಬ್ಬಲ್ಲಿ ನೀವು ಇನಿಷಿಯಲ್ ಸ್ಟೇಜ್ ಅಂದರೆ ಆರಂಭದಲ್ಲಿ ಮಾತ್ರ ಹಾಕಬೇಕು ಈ ಅಂತರ ಬೆಳೆಗಳನ್ನು. ಒಂದ್ಸಲ ಅದು ಬೆಳವಣಿಗೆ ಆದಮೇಲೆ ನೆರಳು ಬಂದ್ಬಿಡ್ತದೆ, ಬಿಸಿಲು ಬೀಳೋದೇ ಇಲ್ಲ ಅದಕ್ಕೆ. ಹಲೋ, ಹೇಳಿ ಸರ್. ಕೇಳ್ತಾ ಇದ್ದಾರೆ. ಹಂಗಾಗಿ ಆರಂಭದಲ್ಲಿ ನೀವು ಮಾಡಿದ್ರೆ ಏನು ಸಮಸ್ಯೆ ಇಲ್ಲ, ಮಾಡ್ಬೋದು. ಒಳ್ಳೆಯದು ನಾಗರಾಜ್, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು ಸರ್. ಹೇಳಿ, ಈಗ ಹಂಗೆ ಈಗ ನೋಡಿ ನೀರಾವರಿ ಇದಕ್ಕೆ ಬಂದರೆ ಸುಮಾರು 20,200 ಚಿಲ್ಲರೆ ಜನಕ್ಕೆ ನಾವು ಈ ತುಂತುರು ನೀರಾವರಿ ಘಟಕಗಳನ್ನು 24-25 ಸಾಲಿನಲ್ಲಿ ವಿತರಣೆ ಮಾಡಿದ್ದೀವಿ. ಇದು ಒಂದು ಉತ್ತಮವಾದ ಬೆಳವಣಿಗೆ, ಯಾಕೆಂದರೆ ನೀರಿನ ಉಳಿತಾಯ ಮಾಡ್ತಕ್ಕಂಥದ್ದು, ಸದ್ಬಳಕೆ ಮಾಡ್ತಕ್ಕಂಥದ್ರಲ್ಲಿ ಪ್ರಮುಖ ಪಾತ್ರವನ್ನು ಈ ಸ್ಪ್ರಿಂಕ್ಲರ್ಗಳು ವಹಿಸ್ತವೆ. ಸರಿ, MGNRAG ಮೂಲಕ ಜಮೀನನ್ನು ಮಟ್ಟ ಮಾಡೋದು, ಬದು ಹಾಕೊಳ್ಳೋದು, ಕೃಷಿ ಬದು ಹಾಕೊಳ್ಳೋದು ಇದೆ, ಇವಾಗಲೂ ಇದೆ ಬದು ಹಾಕೊಳ್ಳೋದು, ಈಗಲೂ ಇದೆ ಬದು ಹಾಕೊಳ್ತಕ್ಕಂಥದ್ದಕ್ಕೆ ನಾವು ಈಗ ಹೆಚ್ಚು ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀವಿ. ರೈತರು ಏನಾಗ್ತಾ ಇದೆ ಅಂದರೆ, ಕೆಲವರು ಸಣ್ಣ ಹಿಡುವಳಿ ಇರೋರು ನಮಗೆ ಭೂಮಿ ವೇಸ್ಟ್ ಆಗಿಬಿಡ್ತದೆ ಆ ರೀತಿ ಥಿಂಕ್ ಮಾಡಬಾರ್ದು ರೈತ ಬಾಂಧವರು. ಅಷ್ಟು ನೋಡಿ, ಒಂದು 5 ಮೀಟ್ರ್ ಉದ್ದ, 1 ಮೀಟ್ರ್ ಅಗಲ, 0.6 ಮೀಟ್ರ್ ಅಗಲ, 1 ಮೀಟ್ರ್ ಆಳ, ಇಂಥ ಒಂದು ಪಿಟ್ಟು, ಒಂದು ಗುಂಡಿ ಸುಮಾರು ನಿಮಗೆ 3,000 ಲೀಟ್ರಷ್ಟು ನೀರನ್ನು ಹಿಡಿದಿಟ್ಕೊಳ್ಳುವಂಥ ಶಕ್ತಿಯನ್ನು ಹೊಂದಿರ್ತದೆ. ಅದು ಒಂದು ಮಳೆಗೆ ತುಂಬಿಕೊಂಡ್ರೆ ನಿಮಗೆ ನಿಮ್ಮ ಭೂಮಿ ಎಷ್ಟು ತಂಪಾಗ್ಬೋದು, ನಿಮ್ಮ ಬೆಳೆಗೆ ಎಷ್ಟು ಅನುಕೂಲ ಆಗ್ಬೋದು ಯೋಚನೆ ಮಾಡಿ. ಹಾಗಾಗಿ ರೈತ ಬಾಂಧವರು ಈ ಕೃಷಿ ಜಮೀನುಗಳಲ್ಲಿ, ಕೃಷಿ ಹೊಲಗಳಲ್ಲಿ ಈ ಒಂದು ಬದು ನಿರ್ಮಾಣವನ್ನು ಮಾಡಿಸ್ಕೊಳ್ತಕ್ಕಂಥದ್ದು ತುಂಬ ಅವಶ್ಯಕ. ಅಂದರೆ ಬದು ನಿರ್ಮಾಣಕ್ಕೆ MGNREG ಇದೆ ಇದೆ ಇದೆ ಆ ಯೋಜನೆ ಮೂಲಕನೇ ಮಾಡಬೇಕು ಅಥವಾ ನಿಮ್ದು? ಇಲ್ಲ ಇಲ್ಲ, ಅದರಲ್ಲೇ ಮಾಡಬೇಕು. ಹೌದಾ? ಆಮೇಲೆ ಇನ್ನೊಂದು, ಈಗ ಅದೇ ಹೇಳ್ತಿದ್ದೆ, ಸ್ಪ್ರಿಂಕ್ಲರು ಇಷ್ಟು ಜನಕ್ಕೆ ವಿತರಣೆ ಮಾಡಿದ ಮೇಲೆ ಸುಮಾರು 5,784 ಜನರಿಗೆ ಜಿಲ್ಲೆಯಲ್ಲಿ ಕಳೆದ 24-25 ಸಾಲಿನಲ್ಲಿ ವಿವಿಧ ಯಂತ್ರೋಪಕರಣಗಳನ್ನು ನಾವು ವಿತರಣೆ ಮಾಡಿದ್ದೀವಿ ರೈತ ಬಾಂಧವರಿಗೆ. ಸುಮಾರು 21 ಕೋಟಿ ವರ್ತ್ ಸಹಾಯಧನ, ಅಂದರೆ ರೈತರದ್ದು ಒಂದು 21 ಕೋಟಿ ಇರ್ತದೆ. ಆಲ್ಮೋಸ್ಟ್ ಒಂದು 40-45 ಕೋಟಿ ಬೆಲೆ ಬಾಳುವಂಥ ಉಪಕರಣಗಳನ್ನು ರೈತ ಬಾಂಧವರಿಗೆ ಕಳೆದ ವರ್ಷ ವಿತರಣೆ ಮಾಡಿದ್ದೀವಿ. ಒಂದು ದೂರವಾಣಿ ಕರೆ ಇದೆ ಸರ್, ಮಾತಾಡೋಣ. ನಮಸ್ತೆ ಆಕಾಶವಾಣಿ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ. ಸರ್ ಕಡಕಿರಿಯಿಂದ ಕೆ ಎಂ ಚಂದ್ರಶೇಖರ್ ಅಂತ. ಹೇಳಿ ಚಂದ್ರಶೇಖರ್ ಅವರೇ. ಸರ್, ಈ ರೈತ ಸಂಪರ್ಕ ಕೇಂದ್ರದಲ್ಲಿ ಸಹಾಯಧನ, ಔಷಧಿ, ಬಿತ್ತನೆ ಬೀಜ ತಗೋಬೇಕಾದ್ರೆಲ್ಲ RTC ಒಂದಿರಬೇಕು. ಅದು ಇಲ್ಲದ ರೈತರಿಗೆ ಏನಾದ್ರು ಅನುಕೂಲ ಮಾಡಿಕೊಡೋದು ಇದೆಯಾ ಸರ್? ಈಗ ಇಲ್ಲದೆ ಇರೋರಿಗೆ ಬೇಕಾಗೇ ಇಲ್ವಲ್ಲ ಅದು. ಜಮೀನು ಇದೆ, ಅನುಭವದಲ್ಲಿ ಇರ್ತೀವಿ ಜಮೀನು. ಅಲ್ಲ, ಯಾರ್ದೋ ಒಬ್ರು, ಈಗ ಯಾರ್ದೋ ಜಮೀನು ಇದ್ಮೇಲೆ ಅವ್ರ ಹೆಸರಲ್ಲಂತೂ RTC ಇರುತ್ತೆ. ಈಗ ಅದಕ್ಕೆ ಏನ್ ಮಾಡ್ತಾ ಇದ್ದಾರೆ, ನೀವು ಹೇಳಿದ ಅರ್ಥ ಆಯ್ತು ನನಗೆ. ಮೋಸ್ಟ್ಲಿ ಪೋತಿ ಖಾತೆ ಆಗಿರಲ್ಲ ಅಥವಾ ನಿಮ್ಮ ಅಜ್ಜ. ಹೌದು. ಅಂತವಕ್ಕೆ ಈಗ ಪೋತಿ ಖಾತೆ ಆಂದೋಲನ ಮಾಡ್ತಾ ಇದ್ದಾರೆ ಸರ್ಕಾರದ ಮಟ್ಟದಲ್ಲಿ. ಮೊನ್ನೆ ಕಂದಾಯ ಸಚಿವರು ಸಾಕಷ್ಟು ಮುತುವರ್ಜಿ ವಹಿಸಿ ಈಗ ಅದನ್ನು ಭಾರಿ ತೀವ್ರಗತಿಯಲ್ಲಿ ಮಾಡ್ತಾ ಇದ್ದಾರೆ. ನೀವು ಅಂತ ಅದನ್ನೆಲ್ಲ ನೋಡಿ, ನಾವೀಗ ನಮ್ಮ ತಾತ ಮುತ್ತಾತಂದವ್ರನ್ನೂ ನಾವು ಇನ್ನೂ ರೆಕಾರ್ಡ್ ರೆಡಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೇಗೆ ಹೇಳಿ ಯಜಮಾನ್ರೆ? ಅನೇಕ ಸಮಸ್ಯೆಗಳಿಂದ ಹಾಗೆ ಉಳಿದಿರೋ ರೈತರು ಬೇಕಾದಷ್ಟು ಜನ ಇದ್ದಾರೆ ಸರ್. ಹೌದಾ? ಅದಕ್ಕೇನೆ ಈಗ ಅವರು ಮಾಡ್ತಾ ಇರ್ತಕ್ಕಂಥದ್ದು ಮಾಡ್ಕೋಬೇಕು. ಈಗ ಸಮಸ್ಯೆ ಯಾವುದು, ನಾವು ನೀವು ಬಗೆಹರಿಸ್ತ ಮಾತಿಂದ ಬಗೆಹರಿಸ್ತಾ ಇರುವಂತ ಸಮಸ್ಯೆ ಯಾವ್ದಾರು ಇದೆಯಾ ಚಂದ್ರಶೇಖರ್ ಅವರೇ? ಇದೆ, ಆದ್ರೆ ಕೆಲವ್ದು ಹಾಗೆ ಉಳಿದಿದೆ ಅಂತ ಅವ್ರಿಗೆ ಏನಾದ್ರು ಸಹಾಯ ಇಲ್ಲ. ಅದು ಏನು ಮಾಡಕ ನೋಡಿ, FID ಅಂತ ಒಂದು ಇರ್ತದೆ. ಹೌದು, ನಂಬರ್. FID ನಂಬರ್ ಅದು ಇದ್ರೆ ನೀವು RTC ತರದೇ ಇದ್ರು ಅಲ್ಲಿ RTC ನಮೂದಾಗಿರ್ತದೆ, ನಾವು ಕೊಡ್ತೀವಿ RSK ಬರೀ ಕೈ ಬೀಸ್ಕೊ ಬಂದ್ರು. ಬಟ್ ಈ ಬೇರೆಯವ್ರ ಹೆಸರಲ್ಲಿ ಇದ್ದಾಗ ನಾವು ಏನು ಮಾಡಕ್ ಬರಲ್ಲ. ಈಗ ಮಾಡಿಸ್ಕೋಬೇಕು ಅಂತ ಹೇಳ್ತಿದಾರಲ್ಲ, ಅವ್ರಿಗೆ ಸಲಹೆ ಕೊಡಿ. ದಯವಿಟ್ಟು ಅವ್ರು ಮಾಡಿಸ್ಕೊಳ್ಳಿ, ಅವ್ರ ಹೆಸರಿಗೆ ಜಮೀನ್ ಮಾಡಿಸ್ಕೊಳ್ಳಿ, ನಂತರ ಸೌಲಭ್ಯಗಳನ್ನು. ಅಲ್ಲ, ಹಂಗಂತ ಎಷ್ಟು ದಿನ ಅಂತ ಬಿಡ್ತೀರಾ ಹೇಳಿ. ಎಲ್ಲ ಕೊನೆ ಇರ್ಬೇಕಲ್ಲ ಒಂದು. ಹೌದೌದು, ಕೊನೆ ಇರ್ಬೇಕು. ಅದು ಕೊನೆ ಬರುವವರು ಕಾಯ್ತಾ ಇರ್ಬೇಕ ರೈತರು. ಏನಿಲ್ಲ, ಬೇಗಲೇ ಮಾಡಿಸ್ಕೊಳಕ್ ಹೇಳಿ, ಅದರಲ್ಲಿ ಏನಿದೆ ಒಳ್ಳೇದಾಗ್ಲಿ. ಸರ್ ಸರ್ ಹೇಳ್ತಾ ಇದ್ರಿ. ಇನ್ನೊಂದು ಕರೆ ಇದೆ ಸರ್. ನಮಸ್ತೆ ಆಕಾಶವಾಣಿ. ಹಲೋ, ಹೇಳಿ ಸರ್. ಹೇಳಿ. ಬೆಂಗಳೂರಿಗೆ ನಮಸ್ಕಾರ ಸರ್, ನಮ್ಮೂರಿನ ಮಹೇಶ್ ಮಾತಾಡ್ತಾ ಇದ್ದೀನಿ. ಹೇಳಿ ಮಹೇಶ್ ಅವರೇ. ಸರ್, ಈಗ ಆಕಾಶವಾಣಿ ಕೇಳಿದ್ರೆ ನಾವು ರೈತ ಬಾಂಧವರು ಇದೀವಲ್ಲ, ನಮ್ಗೆ 1% ಎಕ್ಸ್ಟ್ರಾ ಅನುದಾನ ಸೌಲಭ್ಯಗಳನ್ನ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತೀವಿ ಸರ್. ನೀವು ಆಕಾಶವಾಣಿ ಕೇಳಿದ್ರು ಅಂತ ಅಲ್ಲೋಗಿ ಹೇಳ್ರಪ್ಪ, ರೈತ ಸಂಪರ್ಕ ಕೇಂದ್ರದಲ್ಲಿ ವಿಶೇಷವಾದ ಮುತುವರ್ಜಿ ಕೊಡ್ತಾರೆ ನಿಮ್ಗೆ. ಎಕ್ಸ್ಟ್ರಾ ಡಿಸ್ಕೌಂಟ್ ಎಲ್ಲ ಕೇಳಕ್ ಹೋಗ್ಬೇಡಿ ಅಷ್ಟೇ. ಏನು ಸರ್ ರವಿ ಅವರೇ? ಈಗ ಮತ್ತೆ ಇನ್ನೊಂದು ಪ್ರಮುಖವಾದ ವಿಷಯ ನಾನು ಈ ಸಂದರ್ಭದಲ್ಲಿ ಹೇಳಬೇಕು. ಯಾಕೆಂದರೆ ಈಗ ಭತ್ತ ನಾಟಿ ಮಾಡುವಂಥ ಸಮಯ ಜೂನ್ ಜುಲೈನಲ್ಲಿ ಮಾಡ್ತಾರೆ. ಜುಲೈ ಒಂದು ಆಗಸ್ಟ್ ಗಂಟಲು ಹೋಗ್ತದೆ, ಜುಲೈನಲ್ಲಿ ಮಾಡ್ತಾರೆ. ಈ ಭತ್ತಕ್ಕೆ ಹಲವಾರು ಕೀಟಬಾಧೆಗಳು, ರೋಗ ರುಜಿನಗಳು ಬರ್ತಾ ಇರ್ತವೆ. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಏನಂದರೆ, ರೈತ ಬಾಂಧವರಿಗೆ ಪ್ರತಿ 6-8 ಸಾಲಗೊಮ್ಮೆ ಒಂದು ಇಕ್ಕಲ ಸಾಲನ್ನು ಬಿಡಿ, ಖಾಲಿ ಸಾಲನ್ನು ಬಿಡಿ. ಅವಾಗ ಗಾಳಿ ಬೆಳಕಾಡ್ತದೆ, ಪೂರ್ವ ಪಶ್ಚಿಮಾಭಿಮುಖವಾಗಿ ಬಿಡಬೇಕು. ಪೂರ್ವ ಪಶ್ಚಿಮಾಭಿಮುಖವಾಗಿ ಒಂದು 6-8 ಸಾಲು, ಪ್ರತಿ ಸಾಲಿಗೆ ಒಂದು ಸಾಲನ್ನು ಖಾಲಿ ಬಿಡಬೇಕು. ಒಂದು ದೂರವಾಣಿ ಕರೆ ಇದೆ ಸರ್, ಮಾತಾಡೋಣ. ನಮಸ್ತೆ ಆಕಾಶವಾಣಿ, ಹೇಳಿಯಪ್ಪ. ನಮಸ್ತೆ, ಬೇಗ ಪ್ರಶ್ನೆ ಕೇಳಿ, ಸಮಯ ಇಲ್ಲ. ನಾಗರಾಜ್ ಅಂತ ಮಗಳಿಂದ ಹೇಳಿ. ಹೇಳಿ ನಾಗರಾಜ್ ಅವರೇ, ಹೇಳಿ. ಹೌದಾ? ಈಗ ಅದು ಲಿಕ್ವಿಡ್ ಸಿಗ್ತದೆ, ಲಿಕ್ವಿಡ್ ಫಾರ್ಮ್ ಎಲ್ಲ ನಮ್ಮ ಹತ್ರ ಸಿಗ್ತದೆ ನೋಡಿ, RSK ಅಲ್ಲಿ ಇರುತ್ತೆ. ಟ್ರೈಕೋಡರ್ಮಾನು ಬರ್ತದೆ, ಈಗ ಅದನ್ನು ಇಂಡೆಂಟ್ ಕೊಟ್ಟಿದೀವಿ, ಅದು ಬರ್ತದೆ. ಆಗ್ಲಿ ನಾಗರಾಜ್ ಸರ್, ಹೇಳಿ. ಆಮೇಲೆ ಅದು ಏನಾಗ್ತದೆ, ಈ ರೋಗ ರುಜಿನಿಗಳು ಭತ್ತದಲ್ಲೂ ಕೂಡ ನಾವು ನೀರನ್ನು ಕಂಟಿನ್ಯೂಸ್ ಆಗಿ ನಿಲ್ಲಿಸಬಾರ್ದು. ಡ್ರೈ ಆ್ಯಂಡ್ ವೆಟ್ ಮೆಥಡ್ ಅಂತೀವಿ, ಅಂದರೆ ನೀರನ್ನು ತೆಗಿಬೇಕು, ಸ್ವಲ್ಪ ಇನ್ನೇನು ಒಣಗ್ತಾ ಇದೆ ಅನ್ನುವಾಗ ಮತ್ತೆ ನೀರು ಕೊಡಬೇಕು. ಈ ಪದ್ಧತಿಯನ್ನು ನಾವು ಫಾಲೋ ಮಾಡಿದ್ದೇ ಆದರೆ ಈ ರೋಗ ರುಜಿನಿಗಳನ್ನು ಸುಮಾರು ಒಂದು ಹಂತಕ್ಕೆ ಕಡಿಮೆ ಮಾಡುವಂಥ ಸಾಧ್ಯತೆಗಳು ಇರ್ತವೆ. ಆಯಿತಾ? ಈಗ ಏನಾಗ್ತದೆ, ಈ ನಮ್ಮ ಕೆ ಆರ್ ನಗರ ಭಾಗದಲ್ಲಿ ಅತೀ ಸಣ್ಣ ವೆರೈಟಿಗಳು, ಫೈನ್ ಗ್ರೈನ್ಸ್ ಅಂತೀವಿ, ಸಣ್ಣ ಅಕ್ಕಿಗಳು, ಇವನ್ನ ಪ್ರೈವೇಟಲ್ಲಿ ಅಲ್ಲಿ ತಗೊಂಡು ಬೆಳೀತಾರೆ. ಬಟ್ ಅದು ಪ್ರೈವೇಟ್ದು ಅಂತ ನಾನು ಹೇಳ್ತಾ ಇಲ್ಲ, ಪ್ರೈವೇಟ್ದು ಅದಕ್ಕೋಸ್ಕರ ರೋಗ ಬರ್ತದೆ ಅಂತ ಹೇಳ್ತಾ ಇಲ್ಲ. ನೀವು ಯಾವುದೇ ತಗೊಂಡ್ರು ಸಣ್ಣ ಅಕ್ಕಿಗಳು ಸಾಮಾನ್ಯವಾಗಿ ಪೆಸ್ಟು ಡಿಸೀಸ್ಗೆ ಸಸೆಪ್ಟಬಲ್ ಇರ್ತವೆ. ಸಸೆಪ್ಟಬಲ್ ಅಂದರೆ ಬೇಗ ರೋಗ ರುಜಿನಿಗಳಿಗೆ ತುತ್ತಾಗ್ತವೆ. ಅಂಥ ಸಂದರ್ಭದಲ್ಲಿ ರೈತರು ಇಂಥವನ್ನೆಲ್ಲ ಫಾಲೋ ಮಾಡಿದ್ರೆ ಏನು 6-8 ಸಾಲಿಗೆ ಒಂದು ಇಕ್ಕಲು ಬಿಡು ಸಾಲು ಬಿಡ್ತಕ್ಕಂಥದ್ದು ಪೂರ್ವ ಪಶ್ಚಿಮಾಭಿಮುಖವಾಗಿ, ಆಮೇಲೆ ಸಾರಜನಕವನ್ನು ಕಡಿಮೆ ಉಪಯೋಗಿಸ್ತಕ್ಕಂಥದ್ದು, ಪೊಟ್ಯಾಷು ಮತ್ತು ರಂಜಕವನ್ನು ಕರೆಕ್ಟಾಗಿ ಏನು ರೆಕಮೆಂಡೆಡ್ ಡೋಸ್ ಇದೆ ಅದನ್ನು ಬಳಸ್ತಕ್ಕಂಥದ್ದು, ಜಿಂಕ್ ಸಲ್ಫೇಟನ್ನು 8 kg ಪ್ರತಿ ಎಕರೆಗೆ ಬಳಸ್ತಕ್ಕಂಥದ್ದು, ಮತ್ತು ವೆಟ್ ಆ್ಯಂಡ್ ಡ್ರೈ ಮೆಥಡ್ ಏನು ಹೇಳಿದೆ ನಾನು, ನೀರನ್ನು